ಆತ್ಮೀಯ ರೈತ ಬಾಂಧವರಿಗೆಲ್ಲ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸಂಕಲ್ಪ, ಎಲ್ಲರಿಗೂ ಸಾಮಾಜಿಕ ಭದ್ರತೆ, ಅದುವೇ ಅಟಲ್ ಪಿಂಚಣಿ ಯೋಜನೆ. ಯೋಜನಾ ಉನ್ ನೌಜವಾನೋ ಕೆ ಲಿಯೆ ಹೈ ತಾಕಿ ಆಪ್ ಜಬ್ 60 ಸಾಲ್ ಕೆ ಹೋಂಗೆ ಆಪ್ಕೋ ಕಭಿ ಕಿಸಿ ಕೆ ಸಹಾರೆ ಕಿ ಜರೂರತ್ ನಾ ಪಡೆ, ಆಪ್ ಅಪ್ನಾ ಬುಢಾಪಾ ಭಿ ಗೌರವ ಕೆ ಸಾಥ್ ಬಿತಾ ಸಕೋ. ಈ ಯೋಜನೆಯಲ್ಲಿ ಇದುವರೆಗೆ 5,20,00,000 ಹೆಚ್ಚು ಜನ ತೊಡಗಿಸಿಕೊಂಡಿದ್ದಾರೆ. ನೀವು ಕೂಡ 18-40 ವರ್ಷ ವಯೋಮಾನದವರಾಗಿದ್ದರೆ ಮಾಸಿಕ ಅಟಲ್ ಪಿಂಚಣಿಯ ಜೊತೆಗೆ 3 ಖಚಿತ ಅನುಕೂಲಗಳ ಬಗ್ಗೆ ಮಾಹಿತಿಗಾಗಿ ನಿಮ್ಮ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿ. ಬಾಯಿಲೆ ಪಗಾರ ಬಂದ ತಗೋಡಿ ತಗೋ, ಇದು ಮನಿ ಖರ್ಚಿಗೆ ದುಡ್ಡು, ಇದು ಸಾಲಿ ಫೀಸ್, ಮತ್ತ ಅವ್ರಿಗೆ ತೋರ್ಸಾಕ ದವಾಖಾನಿಗೆ ಬಸ್ಸಿಗೆ ಖರ್ಚಿಗೆ ಇಟ್ಕೋ. ಇದನ್ನ ಬಸ್ಸಿಗೆ ಏನ್ ರೊಕ್ಕ ಬ್ಯಾಡ್ರಿ ಯಾಕ, ಹೆಂಗ ಹೋಗ್ತಿ ಮತ್ತ? ಅಲ್ರಿ, ಕರ್ನಾಟಕ ಸರ್ಕಾರ ಜೂನ್ 11 ಮಧ್ಯಾಹ್ನ 1 ಗಂಟೆಯಿಂದ ಎಲ್ಲಾ ಹೆಣ್ಮಕ್ಳಿಗೆ ಉಚಿತ ಪ್ರಯಾಣದ ಸೌಲಭ್ಯ ಕೊಡ್ಲಿಕ್ಕತ್ತಾರ. ಶಕ್ತಿ ಯೋಜನೆ ಅಡಿಯಲ್ಲಿ KSRTC, BMTC, ವಾಯುವ್ಯ ಸಾರಿಗೆ ಸಂಸ್ಥೆ, ಕರ್ನಾಟಕ ಕಲ್ಯಾಣ ರಸ್ತೆ ಸಾರಿಗೆ ಸಂಸ್ಥೆ, ಸಾಮಾನ್ಯ ಮತ್ತು ಎಕ್ಸ್ಪ್ರೆಸ್ ಬಸ್ ನಾಗ ಇಡೀ ಕರ್ನಾಟಕದಲ್ಲಿ ಉಚಿತ ಪ್ರಯಾಣದ ಅವಕಾಶ ಕೊಡ್ಲಿಕ್ಕತ್ತಾರ. ಮಹಿಳಾ ಸಬಲೀಕರಣದತ್ತ ಪಯಣ. ಯಾರೇ ಕೂಗಾಡಲಿ, ಯಾರೇ ಹೋರಾಡಲಿ, RCF ಸುಫಲ ನಿನಗೆ ಸಾಟಿ ಇಲ್ಲ. ಏನ್ ರಮಣ ಇಷ್ಟೊಂದು ಖುಷಿಯಾಗಿದ್ಯಾ, ಬಂಪರ್ ಬೆಳೆ ಬಂತು ಅಂತ್ಲ? ನನ್ನ ಹೊಲದ ಬಂಪರ್ ಇಳುವರಿ ಗುಟ್ಟು RCF ನ ಸುಫಲ 15 15 15, ಅದೇ ಗುಣಮಟ್ಟ, ಅತ್ಯಧಿಕ ಇಳುವರಿ RCF ನ ಸುಫಲ 15 15 15. ಈಗ ಭಾರತ್ NPK 15 15 15 ಹೊಸ ಚೀಲದಲ್ಲಿ ಲಭ್ಯ. ನೋಡ್ ಶಿವಣ್ಣ, ಗೊಬ್ಬರ ಖರೀದಿಸುವಾಗ RCF ನ ಚಿಹ್ನೆ ಮತ್ತು ಹೆಸರನ್ನ ಖಾತ್ರಿ ಪಡಿಸ್ಕೊಳ್ಳೋಣ, ಮರಿಬೇಡ. ಭೂಮಿಯಲ್ಲಿ ಬಂಗಾರ ಬೆಳೆಯುವ ಅವಕಾಶ ಕಳ್ಕೊಳ್ಬೇಡ. ಆತ್ಮೀಯ ರೈತ ಬಾಂಧವರ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ ಹಳ್ಳಿಕೆರೆ ಭದ್ರಾವತಿಯ ಕೃಷಿ ಅಧಿಕಾರಿಯಾದಂತಹ ಎನ್ಜಿ ರಘುನಾಥ್ ಅವರು ನಮ್ಮ ಜೊತೆ ಇದ್ದಾರೆ. ಅವರು ಎರೆಹುಳು ಸಾಕಾಣಿಕೆ ಅಂದ್ರೆ ತಾಂತ್ರಿಕವಾಗಿ ಎರೆಹುಳುವನ್ನು ಯಾವ ರೀತಿ ಸಾಕಬೇಕು ಈ ಕುರಿತು ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ಕಾರ. ನಮಸ್ಕಾರ ಸರ್. ಇವತ್ತಿನ ಒಂದು ವಿಚಾರದ ಬಗ್ಗೆ ತಾವು ಮಾತಾಡೋದಾದ್ರೆ, ಈ ಎರೆಹುಳು ಏನಕ್ಕೆ, ಯಾಕೆ, ಇದರ ಅವಶ್ಯಕತೆ ಏನಿದೆ ಸರ್ ರೈತರಿಗೆ ಅಂತ ಹೇಳ್ತೀರಿ? ಈಗ ಏನಾಗಿದೆ ಅಂದ್ರೆ, ಕೃಷಿಯಲ್ಲಿ ನಾವು ಎರೆಹುಳು ಗೊಬ್ಬರವನ್ನ ತಿಳ್ಕೊಳ್ಳೋದಕ್ಕಿಂತ ಮೊದಲು ಎರೆಹುಳಿನ ಗೊಬ್ಬರ ಯಾಕೆ ಬೇಕು ಅನ್ನೋದನ್ನ ಕೃಷಿ ದೃಷ್ಟಿಯಿಂದ ಫಸ್ಟ್ ತಿಳ್ಕೊಬೋದು, ತುಂಬಾ ಅವಶ್ಯಕತೆ ಇದೆ. ಮೊದಲು ಹೇಗಿತ್ತಂದ್ರೆ, ಕೃಷಿಯನ್ನು ಮಾಡಬೇಕಾದ್ರೆ ಪ್ರಕೃತಿದತ್ತವಾದ ಒಂದು ವಸ್ತುವನ್ನು ಬಳಸಿ ಬೆಳೆ ಬೆಳೆಯುವ ಕಲೆಗೆ ಕೃಷಿ ಅಂತ ಕರೆಯೋರು. ಅವಾಗ ಏನಾಗಿತ್ತಂದ್ರೆ, ಜಾಯಿಂಟ್ ಫ್ಯಾಮಿಲಿ ಸಿಸ್ಟಮ್ ಅಲ್ಲಿ ಬದುಕ್ತಾ ಇದ್ರು. ಮನೆಯಲ್ಲಿರುವ ಜನಗಳ ಸಂಖ್ಯೆ ಹೇಗಿದೆ ಜಾಸ್ತಿ ಇತ್ತು, ಹಾಗೆ ಕೊಟ್ಟಿಗೆಯಲ್ಲಿರುವಂತಹ ಹಸು ಎಮ್ಮೆಗಳ ಸಂಖ್ಯೆ ಜಾಸ್ತಿ ಇತ್ತು. ಪ್ರಕೃತಿದತ್ತವಾದ ವಸ್ತು ಅಂದ್ರೆ ಅವಾಗ ಕೊಟ್ಟಿಗೆನಲ್ಲಿ ಅವರಿಗೆ ಸಗಣಿ ಮತ್ತೆ ಗಂಧ ಸಿಗೋದು. ಸೊ ಹಾಗಾಗಿ ಅದನ್ನ ಬೆಳೆಸಿ ಅವರು ಕೃಷಿಯನ್ನ ಮಾಡ್ತಾ ಇದ್ರು. ಇದು ನಮ್ಮ ಪೂರ್ವಿಕರ ಪದ್ಧತಿ ಹೊಂದಿತ್ತು, ಕೃಷಿಯನ್ನು ಹಾಗೆ ಸಾವಯವದ ರೀತಿಯಲ್ಲೇ ಮಾಡ್ಕೊಂಡು ಬರ್ತಾ ಇದ್ರು. ಈಗ ಆಧುನೀಕರಣ ಹಾಗೂ ಜನಸಂಖ್ಯೆ ಇದರಿಂದ ಈಗ ಮನೆಗಳಲ್ಲಿ ಇರುವ ಜನಗಳ ಸಂಖ್ಯೆನು ಕಮ್ಮಿ ಆಗಿದೆ, ಹಾಗೆ ಕೊಟ್ಟಿಗೆಯಲ್ಲಿ ಇರುವಂತಹ ಹಸು ಎಮ್ಮೆಗಳ ಸಂಖ್ಯೆನು ಕಮ್ಮಿ ಆಗಿದೆ. ಪ್ರಕೃತಿದತ್ತವಾದ ವಸ್ತು ಬೇಕು ಅಂದ್ರೆ ಈಗ ಮನೆಯಲ್ಲಿ ಕೊಟ್ಟಿಗೆನಲ್ಲಿ ಆ ಮಟ್ಟಕ್ಕೆ ಒಂದು ಜಮೀನನ್ನ ನಾವು ನಿರ್ವಹಣೆ ಮಾಡುವಷ್ಟು ಯಾವುದೇ ಸಗಣಿಗೂ ಅಥವಾ ಗಂಜಲ ಸಿಗ್ತಾ ಇಲ್ಲ. ಹಾಗಾಗಿ ಅದರ ಬದಲಾಗಿ ನಾವು ಮಣ್ಣಿನ ಆರೋಗ್ಯವನ್ನ ಸರಿ ಮಾಡೋ ದೃಷ್ಟಿಯಿಂದ ಪ್ರಕೃತಿದತ್ತವಾದ ವಸ್ತುವನ್ನ ಮಣ್ಣಿಗೆ ಸೇರಿಸಬೇಕಾಗಿದೆ. ಸೊ ರೈತರಿಗೆ ಈಗ ಎಲ್ಲರೂ ತುಂಬಾ ಎಂಗೇಜ್ ಆಗಿದ್ದಾರೆ. ಅವರು ಇರುವಂತಹ ಸಮಯ ಕಮ್ಮಿ ಸಮಯದಲ್ಲಿ ಅವರು ಇತರೆ ಯಾವುದೇ ಕೃಷಿ ಚಟುವಟಿಕೆಗಳಿಗೆ ಸಮಯವನ್ನ ಕಡಿಮೆ ಆಗದೇ ಇರೋ ಹಾಗೆ ತುಂಬಾ ತಾಂತ್ರಿಕವಾಗಿ ಯಾವುದೇ ತರಹ ತೊಡಕಿಲ್ದೇ ಇರೋದು, ಮತ್ತೆ ತುಂಬಾ ಇನ್ವೆಸ್ಟ್ಮೆಂಟ್, ಯಾಕಂದ್ರೆ ರೈತರು ನಾವು ಯಾವುದೇ ತಾಂತ್ರಿಕತೆ ಕೊಡ್ಬೇಕಾದ್ರೆ ಅವರು ಎಷ್ಟು ಇನ್ವೆಸ್ಟ್ ಮಾಡ್ಬೇಕನ್ನೋದು ಯೋಚನೆ ಮಾಡ್ತಾರೆ. ಸೊ ಎಲ್ಲಾ ದೃಷ್ಟಿಯಿಂದ ಲೆಕ್ಕ ಮಾಡಿದ್ರೆ ಎರೆಹುಳು ಸಾಕೋದು ಈಗಿನ ಪ್ರಕೃತಿದತ್ತವಾದ ಸಾವಯವ ಗೊಬ್ಬರ ದೃಷ್ಟಿಯಿಂದ ತುಂಬಾ ಒಳ್ಳೆಯದು. ಹಾಗಾಗಿ ಎರೆ ಗೊಬ್ಬರವನ್ನ ಇವರು ಮಾಡಬೇಕು ಅಂತ ಹೇಳಿ ಮೊದಲನೇದಾಗಿ ತಿಳ್ಕೋಬೇಕು. ಇಲ್ಲಿ ಏನಂದ್ರೆ, ಎರೆಹುಳು ಸಾಕಾಣೆ ಅಂತ ಇಲ್ಲಿ ತುಂಬಾ ಜನಕ್ಕೆ ಕನ್ಫ್ಯೂಷನ್ ಇದೆ. ಎರೆಹುಳು ಸಾಕಾಣೆ ಬಗ್ಗೆ ಸಾಕುವುದು ಅಂದ್ರೆ ಏನು ಅನ್ನೋದಕ್ಕೆ ತುಂಬಾ ಜನಕ್ಕೆ ಗೊತ್ತಿಲ್ಲ. ಸಾಕುವುದು ಅನ್ನೋದಕ್ಕೆ ನಮ್ಮಲ್ಲಿ ಡೆಫಿನೇಷನ್ ಕರೆಕ್ಟ್ ಆಗಿ ತಿಳ್ಕೋಬೇಕು. ನಿರ್ದಿಷ್ಟವಾದ ಜಾಗದಲ್ಲಿ ಸಾಕಬೇಕೆಂದಿರುವ ಜೀವಿಗೆ ಇಷ್ಟವಾದದ್ದನ್ನು ಕೊಟ್ಟು ನಮಗೆ ಬೇಕಾಗಿದ್ದನ್ನ ಪಡೆಯೋದಕ್ಕೆ ಸಾಕೋದು ಅಂತ ಕರಿತೀವಿ. ಈಗ ನಾವು ಸಹಜವಾಗಿ ಹೇಳಬೇಕಂದ್ರೆ, ಹಸು ಸಾಕ್ತೀವಿ ಅಂತ ಹಸುವನ್ನು ಕೊಟ್ಟಿಗೆ ಎಂಬ ನಿರ್ದಿಷ್ಟ ಜಾಗದಲ್ಲಿ ಇಟ್ಟು ಅದಕ್ಕೆ ಬೇಕಾದ ಹಿಂಡಿ ಹಾಗೂ ಹಸಿರು ಮೇವನ್ನು ಕೊಟ್ಟು ನಮಗೆ ಬೇಕಾದ ಹಾಲು ಸಗಣಿ ಗಂಜವನ್ನು ಪಡೆಯೋದಕ್ಕೆ ನಾವು ಹಸು ಸಾಕೋದು ಅಂತ ಕರಿತೀವಿ. ಇಲ್ಲಿ ಎರೆಹುಳು, ಎರೆಹುಳುವನ್ನು ತೊಟ್ಟಿ ಎಂಬ ನಿರ್ದಿಷ್ಟ ಜಾಗದಲ್ಲಿ ಇಟ್ಟು ಅದಕ್ಕೆ ಇಷ್ಟವಾದದ್ದನ್ನು ಕೊಟ್ಟು ನಮಗೆ ಬೇಕಾದ ಎರೆ ಗೊಬ್ಬರವನ್ನು ಪಡೆಯೋದಕ್ಕೆ ಎರೆಹುಳು ಸಾಕೋದು ಅಂತ ಕರಿತೀವಿ. ಇಲ್ಲಿ ಎರೆಹುಳು ಅನ್ನೋ ಒಂದು ಪದವನ್ನು ಕರೆಕ್ಟಾಗಿ ತಿಳ್ಕೋಬೇಕು. ನಾವು ಸಹಜವಾಗಿ ಎರೆ ಅನ್ನೋ ಪದ ಎಲ್ಲಿ ಬಳಸ್ತೀವಿ ಅಂದರೆ ಎರೆ ಮಣ್ಣಿಗೆ ಎರೆ ಅನ್ನೋ ಪದವನ್ನು ಬಳಸ್ತೀವಿ. ಎರೆ ಅಂದರೆ ಯಾವ ಮಣ್ಣು ಸಣ್ಣ ಮಣ್ಣಿನ ಕಣಗಳಿಂದ ಕೂಡಿದೆ ಅದು ಎರೆ, ಯಾವ ಹುಳು ಆ ಸಣ್ಣಿನ ಮಣ್ಣಿನ ಕಣವನ್ನು ತಿಂದು ಬೆಳೆಯುತ್ತೆ ಅದು ಎರೆಹುಳು. ಈ ಹುಳುವನ್ನು ನಿರ್ದಿಷ್ಟವಾದ ಜಾಗದಲ್ಲಿ ಇಟ್ಟು ನಮಗೆ ಬೇಕಾದ ಎರೆ ಗೊಬ್ಬರವನ್ನು ಪಡೆಯೋದಕ್ಕೆ ಎರೆಹುಳು ಸಾಕುವುದು ಅಂತ ಹೇಳ್ತಾರೆ. ಇಲ್ಲಿ ಬಹಳ ಮುಖ್ಯವಾಗಿ ಎರೆಹುಳುವೇ ಯಾಕೆ ಅಂತ, ಎರೆಹುಳು ಯಾಕೆ ಅನ್ನೋದಕ್ಕಿಂತ ಮುಂಚಿತವಾಗಿ ಅದನ್ನ ಆ ಒಂದು ನಿರ್ದಿಷ್ಟವಾದ ಸ್ಥಳದಲ್ಲಿ ಯಾಕೆ ಸಾಕಬೇಕು ಅನ್ನೋದು. ಎರಡನೇದಾಗಿ ಇಷ್ಟೊಂದು ಜೀವಿಗಳಿರ್ಬೇಕಾದ್ರೆ ಎರೆಹುಳು ಗೊಬ್ಬರನೇ ಯಾಕೆ ಅಂತ, ಎರೆಹುಳನೇ ಯಾಕೆ ಸೆಲೆಕ್ಟ್ ಮಾಡಿದ್ದೀವಿ ಅಂತ. ಈಗ ಯಾವುದೇ ಜೀವಿಯ ಬಾಯಿಂದ ಹೋದಂತಹ ಆಹಾರ ಮಲದ್ವಾರದಿಂದ ಹೊರಗಡೆ ಬಂದರೆ ಅದನ್ನ ಸಾವಯವ ಗೊಬ್ಬರ ಅಂತ ಕರೀತಾರೆ. ಎರೆಹುಳವೇ ಯಾಕೆ ಅಂತ, ನಾವು ಜೀವಿಗಳನ್ನು ಸಾಕಬೇಕಾದ್ರೆ ಮೂರು ಮುಖ್ಯವಾದ ಲಕ್ಷಣಗಳನ್ನು ನೋಡ್ತೀವಿ. ಯಾವ ಜೀವಿ ಅತಿಯಾಗಿ ಭಾರವಾಗಿರುತ್ತೆ ಆ ಜೀವಿಯನ್ನು ನಾವು ಸಾಕೋದಿಲ್ಲ. ಎರಡನೇದಾಗಿ ಯಾವ ಜೀವಿ ತುಂಬ ಎತ್ತರ ಇದೆ ಆ ಜೀವಿಯನ್ನು ಸಾಕೋದಿಲ್ಲ. ಮೂರನೇದು ಸಾಕ್ತೀವಿ ಯಾವುದು ಅಂದರೆ ನಾವು ಹಾಕುವ ಯಾವುದೇ ಆಹಾರವನ್ನು ಸುಮ್ಮನೆ ತಿಂದರೆ ಆ ಜೀವಿಯನ್ನು ಸಾಕ್ತೀವಿ. ಇಲ್ಲಿ ಎರೆಹುಳ ಭಾರ ಇಲ್ಲ ಎತ್ತರ ಇಲ್ಲ, ನಾವು ಹಾಕಿದ ಎಲ್ಲ ಸಾವಯವ ಪದಾರ್ಥಗಳನ್ನು ತಿನ್ನತ್ತೆ ಒಂದು. ಎರಡನೇದಾಗಿ ತಿನ್ನೋದಷ್ಟೇ ಮುಖ್ಯ ಅಲ್ಲ, ತಿಂದ ನಂತರ ದೇಹ ಪ್ರಮಾಣದಿಂದ ಹೊರಗಡೆ ಹಾಕುವ ಪ್ರಮಾಣವೂ ಇಂಪಾರ್ಟೆಂಟ್. ಇಲ್ಲಿ ಏನು ಹೇಳ್ತಾರೆ ಅಂದರೆ ಎರೆಹುಳ ತಾನು ತಿನ್ನುವ ದೇಹದ 90% ವೇಸ್ಟ್ನ ಹೊರಗಾಕತ್ತೆ ಮತ್ತು ದೇಹದ ತೂಕದ 1.5 ತಿನ್ನತ್ತೆ. ಇಲ್ಲಿ ತಿನ್ನುವ ಪ್ರಮಾಣ ಜಾಸ್ತಿ ಹೊರಹಾಕುವ ಪ್ರಮಾಣ ಜಾಸ್ತಿ, ಹಾಗಾಗಿ ಎರೆಹುಳವನ್ನೇ ಎರೆ ಗೊಬ್ಬರಕ್ಕೋಸ್ಕರ ಸಾಕೋದು ಅಂತ ಉತ್ಸವ ಒಂದು. ಇಲ್ಲಿ ಎರೆಹುಳದಲ್ಲಿ ಎಷ್ಟು ವಿಧ ಅಂತ ತುಂಬಾ ಜನ ಪ್ರಶ್ನೆಗಳನ್ನು ಕೇಳ್ತಾ ಇರ್ತಾರೆ. ನಿರ್ದಿಷ್ಟವಾಗಿ ಬೇರೆ ಕಡೆಯಿಂದ ಬಂದಿರತಕ್ಕಂಥದ್ದು ಇಲ್ಲೇ ಬಂದಿರತಕ್ಕಂಥದ್ದು ಅನ್ನೋದು ಖಂಡಿತ ಪ್ರಶ್ನೆ. ಇಲ್ಲಿ ಏನಾಗತ್ತೆ ಅಂದ್ರೆ ಎರೆಹುಳದಲ್ಲಿ ಎರಡು ಹುಳ ಇದೆ, ಒಂದು ಸಾಮಾನ್ಯವಾಗಿ ಮಣ್ಣು ಹುಳ ಅಂತ. ನಾವು ಜಮೀನುಗಳಲ್ಲಿ ಹೋದಾಗ ಕಪ್ಪು ಕಪ್ಪು ಮಣ್ಣಿನ ಗುಂಟಗಳು ಬಿದ್ದಿರುತ್ತೆ ಭೂಮಿ ಒಳಗಡೆ ಜಮೀನಿನೊಳಗೆ ಇರುತ್ತೆ, ಅದು ಮಣ್ಣು ಹುಳ ಅಂತ ಕರೀತಾರೆ. ಆದರೆ ನಾವು ಸಾಕೋದು ಸಾವಯವ ಹುಳ, ಯಾವ ಹುಳು ಸಾವಯವ ಪದಾರ್ಥವನ್ನು ತಿನ್ನತ್ತೆ ಆ ಹುಳವನ್ನು ಸಾಕ್ತೀವಿ. ಮಣ್ಣು ತಿನ್ನೋದನ್ನು ನಾವು ಸಾಮಾನ್ಯವಾಗಿ ಸಾಕುವುದಿಲ್ಲ, ಯಾಕೆ ನಮ್ಮ ಉದ್ದೇಶ ಮಣ್ಣು ತಿನ್ನೋದಲ್ಲ, ಸಾವಯವ ಪದಾರ್ಥನ ಸಾವಯವ ಗೊಬ್ಬರವಾಗಿ ಪರಿವರ್ತನೆ ಮಾಡಬೇಕಾಗಿರೋದ್ರಿಂದ ಎರಡನೇ ವಿಧವಾದ ಸಾವಯವ ಹುಳವನ್ನು ಕಳಿಸ್ತೀವಿ. ಅಂದರೆ ಉಳಿದಂಥದ್ದನ್ನು ಅದನ್ನು ತಿಂದು ನಮಗೆ ಗೊಬ್ಬರ ಕೊಡಬೇಕಾಗಿರತಕ್ಕಂಥದ್ದನ್ನು ಅದನ್ನು ತಗೋಬೇಕು ಅಂತ. ಹೌದು, ಹಾಗಾಗಿ ನಾವು ಸಾವಯವ ಎರೆ ಹುಳವನ್ನು ಸಾಕ್ತೀವಿ. ಈಗ ಅದರ ತಳಿಗಳಿದೆ, ಯುಟ್ರಿಲ್ಲ ಸುಜೇನಿಯ ಈಸಿನಿಯ ಫಿಟಿಡಾ ಪೇರೋನ ಕೆಸಬಿಟ್ರೆ ತಳಿ ಅವಶ್ಯಕತೆ ಇಲ್ಲ. ನಮ್ಮಲ್ಲಿ ಸಹಜವಾಗಿ ಕರ್ನಾಟಕದಲ್ಲಿರೋದು ಯುಟ್ರಿಲ್ಲ ಸುಜೇನಿಯನ್ ಇದೆ ಮತ್ತು ಪೆರೇನ ಎಕ್ಸ್ಕವೇಟರ್ ಅಂತಲೂ ಇದೆ. ಸೊ ಎರಡೂ ಇದೆ, ಏನು ತೊಂದರೆ ಇಲ್ಲ. ತಳಿ ಬಗ್ಗೆ ತುಂಬ ತಲೆ ಕೆಡಿಸ್ಕೊಳ್ಬೋದು, ಯಾಕೆಂದರೆ ಈಗಾಗಲೇ ಜನಗಳು ಸಾಕ್ತಾ ಇದ್ದಾರೆ, ಅದನ್ನೇ ನಾವು ತಂದು ಸಾಕೋದ್ರಿಂದ ಇಂಥ ನಿರ್ದಿಷ್ಟವಾದ ತಳಿಯಿಂದ ಜಾಸ್ತಿ ಗೊಬ್ಬರ ಬರುತ್ತೆ ಇನ್ನೊಂದು ತಳಿಯಿಂದ ಕಮ್ಮಿ ಬರುತ್ತೆ ಅಂತ ಏನೂ ಇಲ್ಲ. ಇಲ್ಲಿ ತಳಿ ಆಯ್ಕೆಗಳ ಸಮಸ್ಯೆ ಇಲ್ಲ, ಯಾಕೆಂದರೆ ನಮ್ಮಲ್ಲಿ ಆಗಲೇ ಡೆವಲಪ್ ಆಗಿರೋದು ಯಾವುದೇ ವಾತಾವರಣಕ್ಕೆ ಸೂಟ್ ಆಗುತ್ತೋ ಅದು ಡೆವಲಪ್ ಆಗಿದೆ. ನಾವು ಇನ್ನೊಬ್ಬರು ರೈತರಿಂದ ತರಬೇಕಾದ್ರೆ ಆ ತಳಿಯನ್ನೇ ತರ್ತೀವಿ. ಇಲ್ಲಿ ತುಂಬ ತಳಿ ಆಯ್ಕೆಗೆ ನಮಗೆ ಚಾನ್ಸು ಇಲ್ಲ, ಒಂದು. ಎರಡನೇದು ಬೇರೆ ತಳಿಗಳು ಈ ವಾತಾವರಣದಲ್ಲಿ ಹೊಂದಿ ಬದುಕೋದು ಇಲ್ಲ, ಹಾಗಾಗಿ ತಳಿಯ ಬಗ್ಗೆ ತುಂಬ ತಲೆ ಕೆಡಿಸ್ಕೊಳ್ಳೋದು ಬೇಡ. ಮೊದಲನೇದಾಗಿ ನಾವು ಇಲ್ಲಿ ಎರೆಹುಳವನ್ನು ಗೊಬ್ಬರಕ್ಕಾಗಿ ಸಾಕಬೇಕಾದ್ರೆ ಎರಡು ವಿಧಾನದಲ್ಲಿ ಸಾಕ್ತಾರೆ, ಒಂದು ಗುಂಡಿ ತೆಗೆದು ಸಾಕೋದು, ಇನ್ನೊಂದು ತೊಟ್ಟಿಯಲ್ಲಿ ಸಾಕೋದು. ಗುಂಡಿಯಲ್ಲಿ ತೆಗೆದನ್ನು ನಾವು ಸಹಜವಾಗಿ ಇಷ್ಟಪಡೋದು, ಯಾಕೆಂದರೆ ಅದರಲ್ಲಿ ಡಿಸ್ಅಡ್ವಾಂಟೇಜ್ಗಳು ತುಂಬ ಜಾಸ್ತಿ. ಮೊದಲನೇದಾಗಿ ಗುಂಡಿ ತೆಗಿತೀವಿ, ಹೆಚ್ಚಿಗೆ ಮಳೆ ಆದರೆ ಶೀತದ ಅಂಶ ಜಾಸ್ತಿ ಆಗುತ್ತೆ, ಸೊ ಅಲ್ಲಿ ಪಿ ಎಚ್ ಹೆಚ್ಚು ಕಮ್ಮಿ ಬೇರೆ ಆಗುತ್ತೆ, ಹಾಗಾಗಿ ಎರೆಹುಳ ಬದುಕೋದಿಲ್ಲ ಒಂದು. ಎರಡನೇದಾಗಿ ಸಾಯಿಲ್ ಇನ್ಸೆಕ್ಟ್ಗಳು ಕಾಟ ಜಾಸ್ತಿ, ಎಲ್ಲದಕ್ಕಿಂತ ಮುಖ್ಯವಾಗಿ ಅಂದರೆ ಇರುವೆ. ಸೊ ಇರುವೆಗಳು ಸಹಜವಾಗಿ ಎರೆಹುಳವನ್ನು ತಿನ್ನೋದ್ರಿಂದ ನಾವು ಗುಂಡಿಯಲ್ಲಿ ಸಾಕುವಂತ ಇದನ್ನ ಹೇಳೋದಿಲ್ಲ. ಈಗ ನಾನು ಹೇಳುವ ಎಲ್ಲ ತಾಂತ್ರಿಕ ಮಾಹಿತಿಯನ್ನು ತೊಟ್ಟಿ ಮಾದರಿಯಲ್ಲಿ ಸಾಕುವ ವಿಧಾನಗಳನ್ನು ಮಾತ್ರ ಹೇಳ್ತೀನಿ. ಇಲ್ಲಿ ನಾನು ಡೆಫಿನೇಷನ್ ಹೇಳಬೇಕಿರೋದು ಇಷ್ಟವಾದದ್ದನ್ನು ಕೊಟ್ಟು ಅಂತ. ಹೌದು, ಎರೆಹುಳ ಯಾವುದನ್ನ ಇಷ್ಟಪಟ್ಟು ತಿನ್ನತ್ತೆ ಅಂತ. ಇಲ್ಲಿ ತಮಾಷೆಗೆ ಹೇಳಬೇಕಂದ್ರೆ ನಾವು ಮನುಷ್ಯ ಏನೇನು ತಿನ್ನಲ್ಲ ಅದನ್ನ ಎರೆಹುಳ ತಿನ್ನಲ್ಲ. ನಾವು ಸಹಜವಾಗಿ ಕಲ್ಲು ಗಾಜು ಕಬ್ಬಿಣ ರಬ್ಬರು ಪ್ಲಾಸ್ಟಿಕ್ಕು ಸಿಮೆಂಟ್ ಇಷ್ಟು ಸಹಜವಾದ ಮನುಷ್ಯ ತಿನ್ನಲ್ಲ, ಸೊ ಅದನ್ನು ಎರೆಹುಳ ತಿನ್ನಲ್ಲ. ಇದನ್ನ ಬಿಟ್ಟು ಎಲ್ಲ ಸಾವಯವ ಪದಾರ್ಥಗಳನ್ನು ಎರೆಹುಳ ತಿನ್ನತ್ತೆ. ನೀವು ಪ್ರಾರಂಭದಲ್ಲಿ ಹೇಳಿದ್ರಿ ಎರೆ ಅಂತಂದ್ರೆ ಮಣ್ಣು, ಮಣ್ಣಿನಲ್ಲಿ ಇರ್ತಕ್ಕಂಥದ್ದು ಮಣ್ಣನ್ನೇ ತಿನ್ನುತ್ತೆ ಅಂತ ಹೇಳಿದ್ರಿ. ಈಗ ಒಂದು ಡೆಫಿನೇಷನ್ ಅಲ್ಲಿ ಮನುಷ್ಯ ಏನ್ ತಿಂತಾನೆ ಅದೆಲ್ಲದೂ ಅದನ್ನು ತಗೊಳುತ್ತೆ ಅಂತ. ಹೌದು, ಮಣ್ಣು ನೋಡಿ ನಾನು ಹೇಳ್ಬೇಕಾದ್ರೆ ಇದೆ ಎರೆಹುಳ ಎರಡು ವಿಧ ಇದೆ ಅಂತ, ಒಂದು ಮಣ್ಣು ಹುಳ ಅಂತ ಹೇಳಿದೆ, ಇನ್ನೊಂದು ಎರೆಹುಳ ಸಾವಯವ ಹುಳ ಅಂತ. ಸೊ ಈಗ ನಾವು ಮಾತಾಡಿದ್ರೆ ಸಾವಯವ ಹುಳ ಅಂದ್ಬಿಟ್ಟು ಮಣ್ಣಿನ ಹುಳ ಅಲ್ಲ, ನಾವು ಸೆಲೆಕ್ಟ್ ಮಾಡಿರೋದೇ ಸಾವಯವ ಹುಳ. ಆದ್ರಿಂದ ಇಷ್ಟನ್ನ ಬಿಟ್ಟು ಎಲ್ಲ ಸಾವಯವ ಪದಾರ್ಥವನ್ನು ತಿನ್ನುತ್ತೆ. ಇಲ್ಲಿ ತಿನ್ನೋದ್ರಲ್ಲಿ ಎರಡು ವಿಧಾನ ಇದೆ, ಸುಮ್ಮನೆ ತಿನ್ನೋದು ಇಷ್ಟಪಟ್ಟು ತಿನ್ನೋದು ಅಂತ. ಸುಮ್ಮನೆ ತಿನ್ನೋದು ಅಂದರೆ ಏನು ಸಿಕ್ಕಿಲ್ಲ ಅಲ್ಲಿ ತಿನ್ನೋದಕ್ಕೆ ಸುಮ್ಮನೆ ತಿನ್ನೋದು ಅಂತಾರೆ. ಇಷ್ಟಪಟ್ಟು ತಿನ್ನದ ಪ್ರತಿಯೊಂದು ಜೀವಿಗೂ ಇದು ನನಗೆ ತುಂಬ ಇಷ್ಟ ಅಂತ ಪರ್ಟಿಕ್ಯುಲರ್ಲಿ ಪ್ರತಿಯೊಬ್ಬರಿಗೂ ಒಂದೊಂದು ಚಾಯ್ಸ್ ಇರುತ್ತೆ. ಇಲ್ಲಿ ನಾವು ಡೆಫಿನೇಷನ್ ಹೇಳಿದ ನಿರ್ದಿಷ್ಟ ಜಾಗದಲ್ಲಿ ಸಾಕಬೇಕೆಂದಿರೋ ಜೀವಿಗೆ ಇಷ್ಟವಾದದ್ದನ್ನು ಕೊಟ್ಟು ಅಂತ ಹೇಳಿದ್ದೀವಿ. ಸೊ ಇಲ್ಲಿ ಎರೆಹುಳ ಜಾಸ್ತಿ ತಿನ್ಬೇಕಾದ್ರೆ ಎರೆಹುಳಗೆ ಇಷ್ಟವಾದದ್ದು ಏನು ಅಂತ ಗೊತ್ತಾಗಬೇಕು ನಮಗೆ. ಅದಕ್ಕೆ ಈಗೇನಂದ್ರೆ ಎರೆಹುಳ ಇಷ್ಟಪಟ್ಟಿದ್ದಾರೆ, ಅದಕ್ಕೆ ಎಕ್ಸ್ಪೆರಿಮೆಂಟ್ ಮಾಡಿ ಈಗ ಫೈನಲೈಸ್ ಮಾಡಿದ್ದಾರೆ. ರೈತರಿಗೆ ಸಾಮಾನ್ಯವಾಗಿ ಏನು ಸಿಗುತ್ತೆ, ಭತ್ತದ ಹುಲ್ಲು, ಮೆಕ್ಕೆಜೋಳ ದಿಂಟು, ತೆಂಗಿನ ಗರಿ, ಅಡಕೆ ಸಿಪ್ಪೆ, ಅಡಕೆ ಹಾಳೆ. ಸೊ ಈ ಥರದ್ದು ತಿನ್ನತ್ತೆ. ಯಾವುದನ್ನೇ ಆಗಲಿ ಸಣ್ಣ 6 ಇಂಚಿನ ಒಳಗಡೆ ಸಣ್ಣ ಪೀಸ್ ಆಗಿ ಮಾಡಬೇಕು. ಯಾಕೆ, ನಾವೇನೇ ತಿನ್ಬೇಕಾದ್ರೂ ತುತ್ತಿನ ಲೆಕ್ಕದಲ್ಲಿ ತಿಂತೀವಿ. ತಿನ್ನುವುದು ವೇಗವಾಗಿ ತಿನ್ನಬೇಕು ಅಂದರೆ ದೊಡ್ಡ ಪ್ರಮಾಣದಲ್ಲಿ ತಗೊಂಡ್ರೆ ಸೇಮ್ ಕಾನ್ಸೆಪ್ಟ್ ಇಲ್ಲಿ ಪ್ರಾಣಿಗೂ ಅಷ್ಟೇ. ನಾವು ಹಾಕಬೇಕೆಂದಿರೋ ಜೀವನ ಸಣ್ಣ ತುಂಡುಗಳನ್ನಾಗಿ ಮಾಡಿ ಹಾಕಬೇಕು. ಎರಡನೇದಾಗಿ ಇಷ್ಟಪಟ್ಟು ತಿನ್ನಬೇಕಾದ್ರೆ ಆ ಇದಕ್ಕೆ ಸ್ವಲ್ಪ ನೀರಿನ ಅಂಶ ಬೇಕು. ಮೂರನೇದಾಗಿ ಅದಕ್ಕೆ ಸಗಣಿ ಮಿಶ್ರಿತವಾಗಿದ್ದರೆ ಇಷ್ಟಪಟ್ಟು ತಿನ್ನುತ್ತೆ. ಮೂರು ಕ್ರೈಟೀರಿಯಾ, ಒಂದು ನಾವು ಹಾಕಬೇಕಾಗಿರೋ ಸಾವಯವ ಪದಾರ್ಥ ಸಣ್ಣ ತುಂಡುಗಳಾಗಿ ಇರಬೇಕು, ಎರಡನೇದಾಗಿ ಸ್ವಲ್ಪ ನೀರಿನ ಅಂಶ ಇರಬೇಕು, ಮೂರನೇದು ಸಗಣಿ ಲೇಪಣ ಆಗಿರಬೇಕು. ಪ್ರಮಾಣ ಅದಕ್ಕೆ ಎಷ್ಟು ಪ್ರಮಾಣದಲ್ಲಿ, ಒಂದು ಅಲ್ಲ ಫಸ್ಟ್ ಅದು ಫುಡ್. ಎರಡನೇದಾಗಿ ಇದನ್ನ ನೆರಳಿನಲ್ಲಿ ಕೊಟ್ಟಾಗ ಅದು ಇಷ್ಟಪಟ್ಟು ತಿನ್ನುತ್ತೆ. ಬಿಸಿಲಲ್ಲಿ ಕೊಟ್ಟರೆ ಹೆಚ್ಚು ಇಷ್ಟಪಟ್ಟು ತಿನ್ನಲ್ಲ. ಈಗ ನಮಗೇನಾಯ್ತು, ಎರೆಹುಳ ಸಾಕಬೇಕಂದ್ರೆ 4 ಐಟಮ್ ಬೇಕು ಅಂತ ಆಯ್ತು. ಮೊದಲನೇದಾಗಿ ಸಾವಯವ ಪದಾರ್ಥ, ನಿಮ್ಮ ಬೆಳೆಯುವಂಥ ಬೆಳೆ ಅದು ವೇಸ್ಟ್ ಬೇಕು ಅಂತ ಆಯಿತು. ಎರಡನೇದಾಗಿ ಸ್ವಲ್ಪ ನೀರಿನ ಪ್ರಮಾಣ ನಿಮಗೆ ಸೌಲಭ್ಯ ಇರಬೇಕು. ಮೂರನೇದಾಗಿ ಸಗಣಿ ಸಿಗಬೇಕು. ನಾಲ್ಕನೇದಾಗಿ ಅದಕ್ಕೆ ತೊಟ್ಟಿ ಕಟ್ಟಿ ಶೇಡ್ ಮಾಡಬೇಕು ಅಂತ ಆಯಿತು. 4 ಆಯಿತು. ಇಲ್ಲಿ ಸಾಕಬೇಕಾದ್ರೆ ನಾವು ಈ ಫುಡ್ಡನ್ನು ಹಾಕೋಕ್ಕಿಂತ ಮೊದಲು ತೊಟ್ಟಿ ಕಟ್ಟುವ ವಿಧಾನವನ್ನು ನೋಡಬೇಕು. ತೊಟ್ಟಿ ಕಟ್ಟೋದಂದ್ರೆ ಬಚ್ಚಲು ಮನೆ ತೊಟ್ಟಿ ಇರುತ್ತಲ್ಲ, ಏನು ಹಳೆಯ ಕಾಲದಲ್ಲಿ ಇತ್ತಲ್ಲ, ಸೇಮ್ ತೊಟ್ಟಿನೇ ಕಟ್ಟೋದು. ಡೈಮೆನ್ಷನ್ನು ಡೈರೆಕ್ಷನ್ನು ಎರಡನ್ನ ಸ್ಪೆಸಿಫಿಕೇಶನ್ ಮಾಡಿ ಹೇಳ್ತಾರೆ. ಎರೆಹುಳ ತೊಟ್ಟಿ ಕಟ್ಟಬೇಕಾದ್ರೆ 2.5 ರಿಂದ 3 ಅಡಿ ಹೈಟ್ಗಿಂತ ಜಾಸ್ತಿ ಕಟ್ಟಬಾರದು. ಏನಕ್ಕೆ ಅಂದರೆ ಒಂದು ಹೆಣ್ಣು ಮಗಳು ಇಳಿದು ಕ್ಲೀನಾಗಿ ಆ ತೊಟ್ಟಿಯನ್ನು ನಿರ್ವಹಣೆ ಮಾಡುವಂತಹ ಹೈಟ್. ಎರಡನೇದು ಅಗಲ 4 ಅಡಿ ಮೇಲೆ ಜಾಸ್ತಿ ಕಟ್ಟಬಾರದು. ಯಾಕೆಂದರೆ ನಾವು ಪೂರ್ಣವಾಗಿ ಬಗ್ಗೆ ಕೈ ಆಡಿಸುವಂಥ ಹೈಟ್ ಇರಬೇಕು. 2 ಫಿಕ್ಸ್ ಆಯಿತು, 1 ಎತ್ತರ 3 ಅಡಿ, ಅಗಲ 4 ಅಡಿ ಆಯಿತು. ಉದ್ದ ನಿಮ್ಮ ಮನೆ ಹಿತ್ತಲನ್ನ ಉದ್ದವಾದಷ್ಟು ಮಾಡಬೇಕು. ಅದಕ್ಕಿಷ್ಟ ಉದ್ದ ಅಂತಿಲ್ಲ, ಆದರೆ ಕಟ್ಟಬೇಕಾದ್ರೆ ಒಂದು ನಿರ್ದಿಷ್ಟ ಒಂದು ಟೆಕ್ನಾಲಜಿ ಇದೆ. ಪೂರ್ವ ಪಶ್ಚಿಮದ ಬಿಸಿಲು ತೊಟ್ಟಿ ಮೇಲೆ ಬೀಳದಿರೋ ಹಂಗೆ ಕಟ್ಟಬೇಕು. ಅಂದ್ರೆ ನೀವು ತೊಟ್ಟಿಯ ಉದ್ದವನ್ನ ಉತ್ತರ ದಕ್ಷಿಣಕ್ಕೆ ಕಟ್ಕೋಬೇಕು. ಉತ್ತರ ದಕ್ಷಿಣಕ್ಕೆ ನೀವು ತೊಟ್ಟಿ ಕಟ್ಟಿದಾಗ ನಾವು ಪೂರ್ವ ಪಶ್ಚಿಮಕ್ಕೆ ಚಪ್ರ ಹಾಕ್ತೀವಿ. ಸೊ ಪೂರ್ವ ಪಶ್ಚಿಮದ ಎಳೆ ಬಿಸಿಲು ಅದರ ಮೇಲೆ ಬೀಳಬಾರ್ದು. ನಿಮ್ಗೆ ಅಲ್ಟ್ರಾವೈಲೆಟ್ ಅಂತ ಈಗ ಅಡಿಕೆ ಕಾಂಡ ಹೊಡಿಯುತ್ತೆ, ಅದೇ ದೃಷ್ಟಿ ಇಲ್ಲೂ ಅಷ್ಟೇ, ಹಾರ್ಮ್ಫುಲ್ ಬೇಡ ಅಂತ. ಇಲ್ಲಿ ಇನ್ವೆಸ್ಟ್ಮೆಂಟ್ ಬಗ್ಗೆ ಒಂದು ಸ್ವಲ್ಪ ಜ್ಞಾನ ಇರಬೇಕು. ಸುಮ್ಮನೆ ಮಾಡ್ತೀನಿ ಅಂತ ನಮ್ಮಲ್ಲಿ ಏನೇನೋ ದೊಡ್ಡ ತೊಟ್ಟಿ ಕಟ್ಟೋಕ್ಕೆ ದೊಡ್ಡ ಇದರೆಲ್ಲ ಕಟ್ತಾರೆ. ಈಗ ಹೆಂಗಿದ್ರು ಸಿಮೆಂಟ್ ಕಲ್ಲೇ ಬಂದಿದೆ, ಅಂದ್ರೆ ಖರ್ಚಿನ ಬಗ್ಗೆ ಯಾವಾಗಲೂ ನಾವು ಯಾವುದೇ ಟೆಕ್ನಾಲಜಿ ಹೇಳ್ಬೇಕಾದ್ರೆ ಇನ್ವೆಸ್ಟ್ಮೆಂಟ್ ಮಿನಿಮಮ್ ಇದ್ದು ಟೆಕ್ನಾಲಜಿನ ನಾವು ಆದಷ್ಟು ಸುಲಭ ಮಾಡಿದಾಗ ರೈತನಿಗೆ ಮಾಡಬೇಕಂತ ಆಸಕ್ತಿ ಬರುತ್ತೆ. ಸೊ ಹಾಗಾಗಿ ಒಂದು ಇಟ್ಟಿಗೆದು ಸಿಮೆಂಟಿನ ಇಟ್ಟಿಗೆ ಸಾಕು, 3 ಅಡಿ ಹೈಟು, 4 ಅಡಿ ಅಗಲ ಮಾಡಿದ್ವಿ. ಸೊ ತೆಳಮಾಗದಲ್ಲಿ ನೀವು ಅದಕ್ಕೆ ಪ್ಲಾಸ್ಟಿಂಗ್ ಮಾಡದೇ ಆದರೂ ಪರವಾಗಿಲ್ಲ, ತೆಳಮಾಗದಲ್ಲಿ ಕಂಪಲ್ಸರಿ ಸಣ್ಣ ಜಲ್ಲಿ ಸಿಮೆಂಟ್ ಹಾಕಿ ತೆಳಗಡೆ ದಂಬಸ್ ಮಾಡಬೇಕು. ಯಾಕೆಂದ್ರೆ ಮಣ್ಣೊಳಗೆ ಹೋಗೋ ಚಾನ್ಸಸ್ ಇರುತ್ತೆ ಹುಳ. ಒಂದು ಸಿಮೆಂಟನ್ನು ತಿಂದೇ ಇರೋದ್ರಿಂದ ಅದು ತೆಳಭಾಗದಲ್ಲಿ ಹೋಗಲ್ಲ. ವಾಟ ಕೊಡಬೇಕಾದ್ರೆ ಬಚ್ಚಲು ಮನೆ ವಾಟ ಅಂತಾರೆ. ಬಚ್ಚಲು ಮನೆ ವಾಟ ಅಂದರೆ ನೋಡೋಕ್ಕೆ ಮಾಮೂಲಿ ಇದ್ದಂಗೆ ಇರುತ್ತೆ, ಸ್ನಾನ ಮಾಡಿದ ನೀರು ಹೊರಗೋಗುತ್ತೆ. ಇಲ್ಲೂ ಅಷ್ಟೇ, ಎರೆಹುಳದಲ್ಲಿ ಬಚ್ಚಲು ಮನೆ ವಾಟ ಕೊಟ್ಟು ಹೊರಗಡೆ ಹೋಗೋಕ್ಕೆ ಒಂದು ಪೈಪ್ ಇಟ್ಟರೆ ಅಕಸ್ಮಾತ್ ನಾವು ನೀರು ಹಾಕ್ಬೇಕಾದ್ರೆ ಜಾಸ್ತಿ ಹಾಕಿದರೆ ಆ ನೀರಿನ ಅಂಶ ಹೊರಗಡೆ ಹೋಗಲಿ, pH ಹೆಚ್ಚಿಗೆ ವೇರಿ ಆಗೋದು ಬೇಡ ಅನ್ನೋ ದೃಷ್ಟಿನಲ್ಲಿ ಇಡಬೇಕು. ಇದರ ಸುತ್ತಲೂ ನಾವು 1-6 ಇಂಚು ನೀರು ನಿಲ್ಲುವಂಥ ಸಣ್ಣ ಒಂದು ಕಂದಕವನ್ನು ಕಟ್ಟಬೇಕು. ಏನಕ್ಕೆ ಅಂದರೆ ಇಲ್ಲಿ ಎರೆಹುಳಕ್ಕೆ ಇರುವಂಥ ಮುಖ್ಯ ಶತ್ರುಗಳು ಯಾವುದು ಅಂತ ತಿಳ್ಕೋಬೇಕು. ಯಾಕೆಂದರೆ ಸಾಕಬೇಕಾದ್ರೆ ಆ ಶತ್ರುಗಳಿಂದ ರಕ್ಷಿಸಬೇಕು. ಮುಖ್ಯವಾಗಿ ಇರುವಂಥ ಶತ್ರು ಅಂದರೆ ಇರುವೆ ಮತ್ತು ಗೆದ್ದಲು, ಇಲಿ, ಹಾವು, ಕಪ್ಪೆ ಮತ್ತೆ ಎಲ್ಲ ಪಕ್ಷಿಗಳು ಕೋಳಿನೂ ತಿನ್ನತ್ತೆ. ಪಕ್ಷಿ ಜಾತಿ ಎಲ್ಲವೂ ತಿನ್ನತ್ತೆ, ಕೋಳಿ ತಿನ್ನತ್ತೆ. ಹಳ್ಳಿನಲ್ಲಿ ಸಾಮಾನ್ಯವಾಗಿ ನಮಗೆ ದೊರಕದಂದ್ರೆ ಕೋಳಿಗಳು ಕಾಟ ಇರುತ್ತೆ, ಕಾಗೆ ಕಾಟ ಇರುತ್ತೆ, ಗುಬ್ಬಿ ಕಾಟ ಇರುತ್ತೆ, ಪಾರವಾಳ ಹಕ್ಕಿಗಳು ಇರ್ಬೋದು. ಸೊ ಇರುವೆ ಅಂತೂ ಎಲ್ಲ ಕಡೆಗೂ ಇರೋದ್ರಿಂದ ಸೊ ನಾವು ಸುತ್ತಲೂ ಒಂದು 6 ಇಂಚು ಕಂದಕವನ್ನು ಕಟ್ಕೊಂಡ್ರೆ ಸಾಕು. ಇಷ್ಟು ಮಾಡಿದ್ರೆ ಆಯ್ತು. ಇದಕ್ಕೆ 12-13 ಸಾವಿರ ರೂಪಾಯಿ, 8 ಅಡಿ ಉದ್ದ, 4 ಅಡಿ ಅಗಲ, 3 ಅಡಿ ಹೈಟ್ಗೆ ಖರ್ಚು ಬರುತ್ತೆ ಮೊದಲನೇದಾಗಿ. ಈಗ ತೊಟ್ಟಿ ರೆಡಿ ಆಯಿತು. ನಾನು ಹೇಳಿದೆ ಏನನ್ನು ಹಾಕಬೇಕು ಅಂತ. ಏನೇನು ಹೇಳಿದ್ದೆ ನಾನು? ಸಾವಯವ ಪದಾರ್ಥ 6 ಇಂಚಿಗೆ ಸಣ್ಣದಾಗಿ ಕಟ್ ಮಾಡಿರಬೇಕು. ಈಗ ಸಗಣಿ, ನಮ್ಮ ರೈತರು ಇದೊಂದು ಪ್ರಶ್ನೆ ಯಾವಾಗಲೂ ಕೇಳ್ತಾರೆ, ಸರ್ ನಮ್ಮಲ್ಲಿ ಹಸು ಇಲ್ಲ, ಸಾಕಬೇಕು ಬೇಡ ಅಂತ. ಸಗಣಿ ಬೇಕು ಅಂತ ಹೇಳಿದ್ದೀರಾ, ನಮ್ಮಲ್ಲಿ ಸಗಣಿ ಸಿಗಲ್ಲ ಅಂತ. ಸಗಣಿ ಎಷ್ಟು ಬೇಕು ಅಂತ ತಿಳ್ಕೊಳ್ಳಿ. ಸಾಮಾನ್ಯ ಹಳ್ಳಿನಲ್ಲಿ ಬೆಳಗ್ಗೆ ಒಂದು ಗಂಟೆ ಹಸು ಮೇಯಬೇಕಾದ್ರೆ ಹೋದ್ರೆ ಒಂದು ಬಕೆಟ್ ಸಗಣಿ ಸಿಗತ್ತೆ. ಒಂದು ಬಕೆಟ್ ಸಗಣಿ ಸಾಕು. ಅದಕ್ಕಿಂತ ಹೆಚ್ಚಿಗೆ ನಿಮ್ಮಲ್ಲಿ ಹಸು ಇಲ್ಲ ಅನ್ನೋದಕ್ಕೂ ಸಾಕದು ಬಿಡಬೇಡಿ. ದಯಮಾಡಿ ಒಂದು ಬಕೆಟ್ ಸಗಣಿ ಸಾಕು. ನೀವೇನು ಮಾಡಬೇಕು, ಯಾವುದನ್ನು ಈಗ ತೊಟ್ಟಿ ರೆಡಿ ಇದೆ, ನಾವು ಅದಕ್ಕೆ ಹಾಕಬೇಕಾದ ವಿಧಾನವನ್ನು, ತೊಟ್ಟಿ ತುಂಬುವ ವಿಧಾನವನ್ನು ಈಗ ಹೇಳ್ತೀನಿ. ನಾವು ಸಾಮಾನ್ಯವಾಗಿ ಭತ್ತದ ಹುಲ್ಲನ್ನೇ 6 ಇಂಚಿಗೆ ಕಟ್ ಮಾಡಿದ್ದೀವಿ ಇಟ್ಕೊಳ್ಳಿ, ಅದನ್ನು ಒಂದು ಗುಡ್ಡೆ ಹಾಕೋಬೇಕು. ಗುಡ್ಡೆ ಹಾಕಿ ಒಂದು ಡ್ರಮ್ಮಲ್ಲಿ ಸಗಣಿ ನೀರು ಮಾಡಿ ಇಟ್ಕೊಂಡು ಇರಬೇಕು. ಈ ಭತ್ತದ ಹುಲ್ಲು ಅಂದ್ರಲ್ಲ ಸರ್, ಅದು ಎಷ್ಟು ಪ್ರಮಾಣ ಇರಬೇಕು ಅಂತ ಹೇಳ್ತೀರಾ ಸರ್? ಒಂದು ತೊಟ್ಟಿ ತುಂಬುವ ಪ್ರಮಾಣ ಅಂದರೆ 1200-1300 ಕೆಜಿ ಬರುತ್ತೆ. ಅದಲ್ಲ, ನಿಮ್ಮ ತೊಟ್ಟಿ ಬಿಡ್ತು ನಾನು ಹೇಳಿರೋದು ಸ್ಪೆಸಿಫಿಕೇಶನ್ಗೆ ಬೇಡ. ಅದು ಹೇಗೆ ತುಂಬಬೇಕಂದ್ರೆ ಈ ಮರಳಿನ ಲೋಡ್ ತುಂಬಿರುತ್ತೆ ನೋಡಿದಿರ, ಹಿಂಗೆ ಮೇಲೆ ಗೋಪುರ ಬಂದಿರುತ್ತಲ್ಲ ಹಾಗೆ ತುಂಬಬೇಕು. ಲೆವೆಲ್ ಆಗಿ ತುಂಬಾರದು, ಯಾಕೆಂದ್ರೆ ಆಮೇಲೆ ಕೊಳತಾಗ ಅದು ಮತ್ತೆ ತೆಳಗಡೆಗೆ ಹೋಗುತ್ತೆ. ಸೊ ನಾವು ತುಂಬೇಕಾದ್ರೆ ಕಮ್ಮಿ ತುಂಬಿದ್ರೆ ನಮ್ಗೆ ದೊರೆಯುವ ಪ್ರಮಾಣ ಕಮ್ಮಿ ಆಗತ್ತೆ. ಸೊ ಹಾಗಾಗಿ ಹಂಗೆ ಸಾಮಾನ್ಯವಾಗಿ 6 ಇಂಚ್ ಕಟ್ ಮಾಡ್ಕೊಳ್ಳಿ, ಒಂದು ಸಗಣಿ ಡಬ್ಬದ ನೀರು ಮಾಡ್ಕೊಳ್ಳಿ. ನಾನು ಹೇಳಿದ್ದಲ್ಲ ಹೊರಗಡೆ ಹೋಗಿ ನೀರು ಹೋಗಿ ಒಂದು ಪೈಪ್ ಕೊಡಿದ್ದ, ಅದನ್ನ ಕ್ಲೋಸ್ ಮಾಡಬೇಕು. ಕ್ಲೋಸ್ ಮಾಡಿ ಆ ಒಂದು ಸಾವಯವ ಪದಾರ್ಥವನ್ನ ಡ್ರಮ್ಮಲ್ಲಿ ನೆನೆಸಿ ಡೈರೆಕ್ಟ್ ಆಗಿ ತೊಟ್ಟಿಗೆ ಹಾಕಿ. ಇಷ್ಟೇ ತುಂಬೋ ವಿಧಾನ. ಎಲ್ಲಿವರೆಗೂ ತುಂಬಬೇಕು? ಆ ಮರಳಿನ ಗೋಪುರ ಬರೋವರೆಗೂ ತುಂಬಿದ್ರೆ ಆಯ್ತು. ತುಂಬ ಆದ್ಮೇಲೆ ಇನ್ನೇನು ಕೆಲಸ ಇಲ್ಲ. ಎಷ್ಟು ದಿವಸ? 21 ದಿವಸ ಹಾಗೆ ಬಿಡಬೇಕು. ಏನಕ್ಕೆ ಅಂದ್ರೆ ಅದು ಆರ್ಟಿಫಿಷಿಯಲ್ ತಿಪ್ಪೆ ಗುಂಡಿ ಮಾಡಿದೀವಿ. ಈಗ ಕೇವಲ ಹುಲ್ಲು ಹಾಕಿ ಇದಿಷ್ಟು ಹಾಕಿ ನೀರು ಹಾಕಿದೀವಿ, ಸಗಣಿ ಇದೆ, ಸಾವಯವ ಪದಾರ್ಥ ಇದ್ರೆ ಅದು ತಿಪ್ಪೆ ಗುಂಡಿ ಅದಾಗಾಯ್ತು. ಯಾವುದೇ ತಿಪ್ಪೆ ಗುಂಡಿನಲ್ಲೂ ಹೀಟ್ ಇರುತ್ತೆ ತೊಳ್ಗಂಡಿದ್ದೆ. ನಾವೇನು ಮಾಡ್ಬೇಕು, 18 ದಿವಸದಿಂದಾನೆ ಆ ಒಂದು ತಿಪ್ಪೆಗಳನ್ನು ತಿರುವಾಕ್ಬೇಕು. ಅಂದ್ರೆ ನ್ಯೂಟ್ರಲೈಸೇಷನ್ ಆಫ್ ಹೀಟ್ ಅಂತ ಕರೀತಾರೆ. ಏನು ಅದರಲ್ಲಿ ಹೀಟ್ ಏನ್ ಪ್ರೊಡ್ಯೂಸ್ ಆಗ್ತಿರತ್ತೆ, ತೆಳಭಾಗದ ಹಿಂಗೆ ಮೇಲ್ ಬರಕ್ಕೆ ಅರೆ ಬರೆ ಕುಳತಂತ ಸ್ಥಿತಿಗೆ ತರಬೇಕು. 21 ದಿವಸಕ್ಕೆ ತಾನಾಗಿ ಬರುತ್ತೆ. ಸೊ 8 ಅಡಿ 4 ಅಡಿ 3 ಅಡಿ ತೊಟ್ಟಿ ರೆಡಿ ಇದೆ, ತುಂಬಿದೀವಿ, 21 ದಿವಸ ಆಗಿದೆ ಅಂದಮೇಲೆ ಎರೆಹುಳವನ್ನ ಸಾಮಾನ್ಯವಾಗಿ ಅದು ನಿಶಾಚರಿ, ರಾತ್ರಿ ಹೊತ್ತು ಆಕ್ಟಿವ್ ಇರುತ್ತೆ, ಬೆಳಗಿನ ಹೊತ್ತು ಅದು ರೆಸ್ಟ್ ಮಾಡುತ್ತೆ. ಸೊ ಆದ್ರಿಂದ ನಾವು ರಿಲೀಸ್ ಮಾಡಬೇಕಾದ್ರೂ ಸಾಯಂಕಾಲದ ಹೊತ್ತು 22ನೇ ದಿವಸ ಸಾಯಂಕಾಲ ಸೂರ್ಯ ಮುಳುಗಿದ ಹೊತ್ತಾದ ಮೇಲೆ ಬಿಡಬೇಕು. ಅವಾಗ ಅದು ಇನ್ನೊಂದು ಕಡೆಯಿಂದ ಶಿಫ್ಟ್ ಮಾಡಿದ್ವಿ. ಎಷ್ಟು ಬಿಡಬೇಕಂದ್ರೆ 8-10 ಕೆಜಿ ಬಿಡಬೇಕು. ತಾವು ಹೇಳಿದ್ರಿ ಸರ್ ಕೇವಲ 21ನೇ ದಿನನೇ ಬೇಕು, ಅದಕ್ಕಿಂತ ಕಮ್ಮಿನ ಜಾಸ್ತಿ ಜಾಸ್ತಿ ಅದೇ ನ್ಯೂಟ್ರಲೈಸ್ ಆಗಿರಲ್ಲ, ಸರಿ ಕೊಳತಿರಲ್ಲ, ಅದು ಇಷ್ಟಪಡುವಂತಹ ಸ್ಥಿತಿಗೆ ಆ ಸಾವಯವ ಪದಾರ್ಥ ಬಂದಿರಲ್ಲ. ಸೊ ಹಾಗಾಗಿ 21 ದಿವಸ ಸೂಕ್ತ. 22ನೇ ದಿವಸ ಸಾಯಂಕಾಲ ಬಿಟ್ಬಿಟ್ರೆ ನಾವು ಈಗ ಎಲ್ಲಿಂದ 8-10 ಕೆಜಿ ಎರೆಹುಳವನ್ನು ತಂದಿರ್ತೀವಿ. ಅದು ಹಶ್ವಾಗಿರುತ್ತೆ, ಸ್ಟ್ರೆಸ್ ಅಲ್ಲಿರುತ್ತೆ. ಸ್ಟ್ರೆಸ್ ಆದಾಗ ಅದು ಆಕ್ಟಿವ್ ಇರೋ ಟೈಮಲ್ಲಿ ಗುಂಡಿಗೆ ರಿಲೀಸ್ ಮಾಡಬೇಕು. ಸೊ ಹಾಗಾಗಿ ನಾವು 22ನೇ ದಿವಸ ಸಾಯಂಕಾಲ ಬಿಟ್ಟರೆ ಅದು ತಕ್ಷಣ ಹಶ್ವಾಗಿರುತ್ತೆ, ಇಮ್ಮಿಡಿಯೇಟ್ ಅದು ತಿನ್ನೋದಕ್ಕೆ ಶುರು ಮಾಡುತ್ತೆ. ಆ ಹುಳ ಬಿಡೋಕ್ಕೂ ನಾವು ಹೊರಗಡೆ ಏನು ಕ್ಲೋಸ್ ಮಾಡಿರ್ತೀವಲ್ಲ ಆ ಪೈಪನ್ನು ತೆಗಿಬೇಕು. ಸುತ್ತು ಕಂದಕದಲ್ಲಿ ನೀರಿದೆ ನೋಡಬೇಕು, ಇರುವೆಯನ್ನು ಗಮನಿಸ್ತಾನೆ ಇರಬೇಕು. ನಮ್ಮಲ್ಲಿ ಕೆಲವರು ತಪ್ಪು ಮಾಡ್ತಾರೆ, ಇರುವೆ ಬಂತು ಅಂದರೆ ಯಾವ್ದಾದ್ರು ಕೆಮಿಕಲ್ ಸ್ಪ್ರೇ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಸ್ಪ್ರೇ ಮಾಡಬಾರ್ದು. ಆಮೇಲೆ ಈಗ ಏನೇನೋ ಬಂದಿದೆ ಲಕ್ಷ್ಮಣ್ ರೇಖಾ ಇದು ಅಂತ. ಸೊ ದಯಮಾಡಿ ಅವೆಲ್ಲ ಒಳ್ಳೇದಲ್ಲ. ಇರುವೆ ಬರೋದು ಶೀತದ ಅಂಶ ಜಾಸ್ತಿ ಕರೆಕ್ಟ್ ನ್ಯೂಟ್ರಲೈಸ್ ಆದರೆ ಇರುವೆ ಬರಲ್ಲ. ಇರುವೆ ಬರಬೇಕಾದ್ರೆ ಇಲ್ಲಿ ಡ್ರೈ ಇರಬೇಕು. ಗೆದ್ದಲು ಬರಬೇಕಾದ್ರು ಡ್ರೈ ಇದ್ರೆ ಮಾತ್ರ ಬರೋದು, ಶೀತ ಇದ್ರೆ ಬರೋದಿಲ್ಲ. ಸೊ ನಾವು ತೊಟ್ಟಿಯನ್ನು ಕರೆಕ್ಟು ಪಿ ಎಚ್ ಅಲ್ಲಿ ಮೈಂಟೈನ್ ಮಾಡ್ತಾ ಅಂದರೆ ಹೇಗೆ ಮಾಡಬೇಕು? ಇಷ್ಟು ಫಸ್ಟ್ ಬಿಟ್ಟಿದ್ದೀವಿ ಅಂತ ಇಟ್ಕೊಳ್ಳೋಣ. ಇನ್ನು ನೆಕ್ಸ್ಟ್ ಏನು ಮಾಡಬೇಕು? ದಿನ ನಮ್ಮಲ್ಲಿ ಒಂದು ರೈತರಿಗಿದೆ, ಎರೆಹುಳ ಬಿಡು ಮಾರನೇ ದಿವಸ ಬಂದು ಅದು ತಿಂತಿದೆಯಾ ಅಂತ ಬೆಳಗ್ಗೆ ಹೊತ್ತು ಬಂದು ಕೆದಕೆ ನೋಡ್ತಾರೆ. ಅದು ಬೆಳಗ್ನ ತಿನ್ನೋದೇ ಇಲ್ಲ. ರೆಸ್ಟ್ ಮಾಡೋ ಸಮಯ, ರೆಸ್ಟ್ ಮಾಡೋ ಟೈಮಲ್ಲಿ ಡಿಸ್ಟರ್ಬ್ ಮಾಡಬಾರ್ದು ಅದನ್ನ. ನೀವೇನು ನೋಡಕ್ ಹೋಗ್ಬೇಡಿ, ಆ ಜೀವಿ ತಾನು ಬದುಕಬೇಕಂತ ಈ ಜಗತ್ತಿಗೆ ಬಂದಿರೋದು. ನಿಮಗೆ ಗೊಬ್ಬರ ಕೊಡೋಕೆ ಅಂತ ಬಂದಿದ್ದಲ್ಲ, ನಾವು ಗೊಬ್ಬರಕ್ಕಾಗಿ ಉಪಯೋಗಿಸ್ತಿದ್ವಿ. ಆದ್ರೆ ಜೀವನ ಶೈಲಿಗೆ ನಾವು ಮನುಷ್ಯ ತೊಂದರೆ ಮಾಡಬಾರ್ದು. ಅದ್ಪಾಡಿಗೆ ಏನು ಮಾಡಬೇಕು ಮಾರನೇ ಅಂದರೆ, ಮಾರನೇ ದಿವಸ ಒಂದು ಅರ್ಧ ಬಕೆಟ್ ನೀರನ್ನ ಡೈಲಿ ಸಾಯಂಕಾಲ ಚುಮುಕಿಸ್ಬೇಕು. ಯಾಕೆಂದ್ರೆ ಬೆಳಗ್ಗೆ ಹೀಟ್ ಜಾಸ್ತಿ ಇದ್ದಾಗ ಎವಾಪರೇಷನ್ ಆಗಿರುತ್ತೆ, ಹಾಗಾಗಿ ಸಾಯಂಕಾಲ ಇದ್ರು ನೆರಳಿನಲ್ಲಿ ಕೊಡಬೇಕು ಅಂತ ಹೇಳಿದೆ. ರೈತರು ತೊಟ್ಟಿ ಚೆನ್ನಾಗಿ ಕಳ್ಳಿನ ಆಸ್ಬಳ ಶೀಟು, ಈಗ ಹೊಸ ಪ್ಲಾಸ್ಟಿಕ್ ಶೀಟ್ಗಳೆಲ್ಲ ಬಂದಿದ್ದಾರೆ, ದಯಮಾಡಿ ಅವಕ್ಕೆಲ್ಲ ದುಡ್ಡಾಗ್ಬಿಡಿ. ಎರೆಹುಳ ಪ್ರಕೃತಿದತ್ತವಾಗಿ ಹುಟ್ಟಿರೋ ಜೀವಿ, ಆದ್ರಿಂದ ತೆಂಗಿನ ಮರದ ಚಪ್ರವನ್ನ ತುಂಬಾ ಇಷ್ಟಪಡುತ್ತೆ, ಅಥವಾ ಹುಲ್ಲಿಂದು ಅದು ಹಾಕಿದ್ರೆ ಸಾಕು, ಚೆನ್ನಾಗಿ ಕಾಣೋದಕ್ಕೆ ಹಾಕಿಲ್ಲ, ನಮಗೆ ಚೆನ್ನಾಗಿರೋ ಗುಣಮಟ್ಟದ ಸಾವಯವ ಎರೆ ಗೊಬ್ಬರ ಬೇಕು ಅನ್ನೋ ದೃಷ್ಟಿಯಿಂದ ಮಾಡಿರೋದ್ರಿಂದ ನಾವು ಹುಲ್ಲಿನ ಬಣವೆ ಚಪ್ರ ಹಾಕಿದ್ರೆ ಸಾಕು. ಒಟ್ಟದ ಗಾಳಿ ಆಡ್ತಾ ಇರಬೇಕು ಅಂತ ಅನ್ಸೋದು, ನಾವು ಮೇಲ್ಗಡೆನೆ ಹಾಕಿರ್ತೀವಲ್ಲ ಚಪ್ರ ಹಾಕೋದು ಅಂದ್ರೆ ತೊಟ್ಟಿಯ ಮೇಲೆ 3 ಅಡಿ ಮೇಲ್ ಹಾಕಿರ್ತೀವಿ, ಹಾಗಾಗಿ ಗಾಳಿ ಆಡತ್ತೆ. ಗಾಳಿ ಇದೇನಿಲ್ಲ, ಯಾಕಂದ್ರೆ ಅದು ಭೂಮಿ ಸಾವಯವ ಪದಾರ್ಥದ ಒಳಗಡೆ ಬದುಕೋದ್ರಿಂದ ಗಾಳಿ ತುಂಬಾ ಆಡಿದ್ರೆ ಮತ್ತೆ ಎವಾಪರೇಷನ್ ಜಾಸ್ತಿ ಆಗತ್ತೆ, ನೀರಿನಂಶ ಕಮ್ಮಿ ಆಗುತ್ತೆ, pH ವೇರಿ ಆಗತ್ತೆ. ಸೊ ಅಷ್ಟಿದ್ರೆ ಸಾಕು. ಈಗ ಇಷ್ಟು ಮಾಡಿಕೊಂಡು ದಿವಸ ಸಾಯಂಕಾಲ ನೀರು, ಅಕಸ್ಮಾತ್ ನೀರು ಜಾಸ್ತಿ ಆದ್ರೆ ಆ ಹೊರಗಡೆ ಪೈಪ್ ಅಲ್ಲಿ ಒಂದು ಬಕೆಟ್ ಇರೋದು ಒಳ್ಳೇದು. ಯಾಕೆಂದ್ರೆ ಡಿಕಾಕ್ಷನ್ ಆಫ್ ದಿ ವರ್ಮಿ ಕಾಂಪೋಸ್ಟ್ ಅಂತ ಕರಿತೀವಿ, ಎರೆ ಜಲ ಅಂತ ಕರೀತಾರೆ, ಅದು ಕಲೆಕ್ಟ್ ಆಗುತ್ತೆ, ಅದು ಉತ್ಕೃಷ್ಟವಾದ ಸಾವಯವ ಜಲ. ಸೊ ಅದನ್ನ ಸ್ಪ್ರೇಗೆ ಯೂಸ್ ಮಾಡಬಹುದು. ಆ ಜಲ ಜಾಸ್ತಿ ಬರಲಿ, ಇಲ್ಲಿ ನೀರು ಜಾಸ್ತಿ ಹಾಕಬಾರ್ದು, ಆ ಜಲ ಜಾಸ್ತಿ ಆಗಲಿದ್ದು. ಯಾಕೆಂದ್ರೆ ಇಲ್ಲಿ ಮತ್ತೆ ಇದಾದ್ರೆ ಕೊನೆಯಾಂಶ ಜಾಸ್ತಿ ಆದರೆ ಹೀಟ್ ಆಗುತ್ತೆ, ಹೀಟ್ ಆದರೆ ಎರೆ ಒಳಸಾಯುತ್ತೆ. ಸೊ ಒಂದು ಅರ್ಧ ಮಾಡಿದ್ರೆ ಸಾಕು. ಇಲ್ಲಿ 90-110 ದಿವಸದಲ್ಲಿ ಈ ಗೊಬ್ಬರ ಟೋಟಲಿ ಅದು 1/4 ಭಾಗ ತಿನ್ನಕ್ಕೆ ಆಗೋಗಿರುತ್ತೆ. ಹೇಗೆ ಕಂಡಿಡಿಯೋದು ಈ ಗೊಬ್ಬರ ಹಾರ್ವೆಸ್ಟ್ಗೆ ರೆಡಿ ಇದೆಯಾ? ಈ ತೊಟ್ಟಿ ಹಾರ್ವೆಸ್ಟ್ಗೆ ರೆಡಿ ಇದೆಯಾ ಅಂದ್ರೆ ಮೇಲ್ಗಡೆನೆ ಅಬ್ಸರ್ವ್ ಮಾಡಿದ್ರೆ ಅಲ್ಲಲ್ಲಿ ವೈಟ್ ಆಗಿ ಅಂದ್ರೆ ಗೊಬ್ಬರದ ಕಲರ್ಲಿ ಟೀ ಪುಡಿ ತರ ಕಾಣುತ್ತೆ, ಒಂದು ಲೇಯರು ಅಲ್ಲಲ್ಲಲ್ಲಿ ಟೀ ಪುಡಿ ತರ ಅಂದ್ರೆ ತಿಂದಿರ ಹಿಕ್ಕೆಗಳೆಲ್ಲ ಒಂದ್ ಕಡೆ ಬಂದಿರತ್ತೆ. ಸೊ ಅಲ್ಲಲ್ಲಿ ಬಂದಿದೆ ಅಂದ್ರೆ ಇದು 90% ತಿಂದಿದೆ. ಎಷ್ಟು ದಿನಕ್ಕೊಂದ್ಸರಿ ಇದನ್ನು ನಾವು ಚೆಕ್ ಮಾಡ್ಕೋಬೇಕು ಅಂತ? 90-110 ನೀವೇನು ಮಾಡೋದೇ ಬೇಡ, ಅಷ್ಟು ಬೇಕೇ ಬೇಕು ಟೈಮ್. ಅದು ಅಲ್ಲಿ ತನಕ ನಾವು ನೀರು ಹಾಕೊಂಡು ರೈತರು ಅಷ್ಟೇ, ಅರ್ಧ ಬಕೆಟ್ ನೀರು ಹಾಕೊಂಡು ನೀವು ಆರಾಮ ಓಡಾಡ್ಕೊಂಡಿದ್ರೆ ಸಾಕು. ಪ್ರಾರಂಭದ ಹಂತದಲ್ಲಿ ಮಾತ್ರ ಸಗಣಿ ಹಾಕೋದು ಅಷ್ಟೇ, ಸಗಣಿ ಗೊಬ್ಬರ ತುಂಬಿದ್ ಒಂದ್ ದಿವಸ ಕೆಲಸ ಸಾಯಂಕಾಲ, ಹುಳ ಬಿಡದ 22 ದಿವಸ ಸಾಯಂಕಾಲ, 18 ದಿವಸಕ್ಕೆ ತಿರುಗಿ ಹಾಕ್ತೀರಾ, ಆಮೇಲೆ ರಿಲೀಸ್ ಮಾಡ್ತೀರಾ, ಆಮೇಲೆ ದಿವಸ ಅರ್ಧ ಎಷ್ಟು ದಿನ 90-3 ರಿಂದ 3.5 ತಿಂಗಳು ಅಂತ ಕರಿತೀವಿ. ಸೊ 100 ದಿವಸ ಆದ್ಮೇಲೆ ನಾವು ಅಲ್ಲಲ್ಲಿ ಟೀ ಪುಡಿ ಕಾಣದಂದ್ರೆ ಫಸ್ಟ್ ನೀರು ಹಾಕೋದ್ ನಿಲ್ಲಿಸ್ಬೇಕು, ಆಮೇಲೆ ಆ ಪೈಪನ್ನ ಕ್ಲೋಸ್ ಮಾಡ್ಬೇಕು. ಏನಕ್ಕೆ ಅಂದ್ರೆ ಮೇಲ್ಗಡೆ ಅಂಶ ನೀವು ಗಾಳಿ ಆಗಿ ಎವಾಪರೇಷನ್ ಜಾಸ್ತಿ ಆಗಿ ಶುರು ಆಗುತ್ತೆ. ಯಾವಾಗ ಎವಾಪರೇಷನ್ ಆಗುತ್ತೆ, ಎರೆಹುಳ ತೆಳಗಡೆಗೆ ಹೋಗಕ್ಕೆ ಶುರು ಆಗುತ್ತೆ. ಸೊ ತೆಳಗಡೆ ಲೇಯರ್ ಅಲ್ಲಿ ಎರೆಹುಳ ಬಂದು ಅದು ಅಸೆಂಬಲ್ ಆದ್ರೆ ನಾವು ಒಂದು 5-6 ದಿವಸ ಬಿಟ್ಟು ಅದನ್ನ ಹಾರ್ವೆಸ್ಟ್ ಮಾಡೋದು ಹೇಗೆ ಅಂದ್ರೆ ಈ ಮರಳು ಜರಡಿ ಸಜ್ಜ ಇದೆಯಲ್ಲ ಜರಡಿ, ಅದನ್ನ ಇಟ್ಕೊಂಡು ಆ ಗೊಬ್ಬರವನ್ನು ಹಾಕಿದ್ರೆ ಒಂದ್ ಕಡೆಗೆ 1/2 ತಿಂದಿರೋ ಕಸ ಬಿದಿರುತ್ತೆ, ಇನ್ನೊಂದು ಕಡೆಗೆ ಪ್ಯೂರ್ ಎರೆ ಗೊಬ್ಬರ ಬೀಳುತ್ತೆ. ಇಲ್ಲಿ ಕೆಲವು ದಂಟುಗಳನ್ನ ಎರೆಹುಳ ತಿಂದಿರಲ್ಲ. ಯಾಕೆ ಅಂದ್ರೆ ಎಲ್ಲಿ ಎರೆಹುಳದ ಇನ್ನೊಂದು ಮರಿ ಮೊಟ್ಟೆ ಇರುತ್ತೆ ಅದನ್ನ ಬೇರೆ ಎರೆಹುಳುಗಳು ತಿನ್ನಲ್ಲ. ಸೊ ಅದರಲ್ಲಿ ಮೊಟ್ಟೆ ಇರತ್ತೆ, ಹಾಗಾಗಿ ತಿಂದಿರಲ್ಲ. ನಾವೇನ್ ಮಾಡ್ಬೇಕು, ಹಾರ್ವೆಸ್ಟ್ ಮಾಡ್ಕೋಬೇಕು ಈ ಕಡೆ ಬಿದ್ದಿರೋ ಗೊಬ್ಬರ, ಇದನ್ನ ಹುಳನು ಈ ಕಡೆಗೆ ಬಿದ್ದಿರುತ್ತೆ, ಅವಿಷ್ಟನ್ನ ಇನ್ನೊಂದು ತೊಟ್ಟಿಗೆ ಬಿಡಬೇಕು. ಅಂದ್ರೆ ಆ ತೊಟ್ಟಿಗೆ ಅವತ್ತಿಗೆ 21ನೇ ದಿವಸ ಆಗಿರ್ಬೇಕು. ಅಂದ್ರೆ ಏನು, ಈಗ ಹಾರ್ವೆಸ್ಟ್ ಮಾಡಿದ ಎರೆಹುಳ ನಾವು ಇನ್ನೊಂದ್ ಕಡೆ ಬಿಡಬೇಕಲ್ಲ, ಒಂದು ಅಂದ್ರೆ ನಾವು ಎಷ್ಟು ತೊಟ್ಟಿ ಕಟ್ಟಬೇಕು, 2 ತೊಟ್ಟಿಯನ್ನ ಕಟ್ಟಬೇಕು. ಅಂದ್ರೆ ಎಷ್ಟು ಜಮೀನನ್ನ ಇದನ್ನ ನೋಡ್ಕೊಂಡು ತೊಟ್ಟಿ ಕಟ್ಟಬೇಕು ಯಾವ ತರ? ದಯಮಾಡಿ ರೈತರಿಗೆ ನೇರವಾಗಿ ಹೇಳ್ತೀನಿ, ಪ್ರಾಕ್ಟಿಕಲ್ ಪ್ರಾಬ್ಲಮ್, ಜಮೀನ್ ಹತ್ರ ದಯಮಾಡಿ ಎರೆ ತೊಟ್ಟಿ ಮಾಡಬೇಡಿ. ಅಲ್ಲ ಸರ್, ಜೊತೆಗೆ ಈಗ ನಮ್ದು 1 ಎಕರೆ ಇದೆ, ಎಷ್ಟು ತೊಟ್ಟಿ ಇರಬೇಕು, ಒಂದು 5 ಎಕರೆ ಇದೆ, ಅವ್ರು ಎಷ್ಟು ಮಾಡಬೇಕು? ಇಲ್ಲಿ 2 ದೃಷ್ಟಿಯಲ್ಲಿ ಮಾಡ್ತೀವಿ. ಒಂದು ಆರ್ಥಿಕವಾಗಿ ಕಮರ್ಷಿಯಲ್ ಆಗಿ ದುಡಿಬೇಕು ಅಂತ ಎರೆ ಘಟಕ ಮಾಡೋದ್ ಬೇರೆ, ಇಲ್ಲ ನಮ್ಮ ಜಮೀನಿಗೆ ಬೇಕಾಗುವಂತಹ ಎರೆ ಗೊಬ್ಬರವನ್ನು ನಾವು ತಯಾರು ಮಾಡ್ತೀವಿ ಅಂತ ಬೇರೆ. ನಾನು ಎಲ್ಲಾ ರೈತರಿಗೆ ಸ್ಪಷ್ಟವಾಗಿ ಹೇಳೋದು ಒಂದೇ, ಯಾವುದನ್ನೇ ನೀವು ಮಾಡಬೇಕಾದ್ರೂ ಮೊದಲು ಸಣ್ಣ ಪ್ರಮಾಣದಲ್ಲಿ ಮಾಡಿ, ಅಲ್ಲಿ ನಮಗೆ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಬರುತ್ತೆ, ಏನೇನು ತೊಡಕಾಗತ್ತೆ, ಹೇಗೆ ಮಾಡಬೇಕು, ಇದು ಅದು ಸಹಜವಾಗಿ ಅನುಭವದಿಂದನೇ ಜ್ಞಾನ ಬರೋದು. ಸೊ ಮಾಡಾದ್ಮೇಲೆ ದೊಡ್ಡ ಪ್ರಮಾಣಕ್ಕೆ ಕೈ ಹಾಕಿ 2 ತೊಟ್ಟಿ ಮನೆ ಹಿತ್ತಲಲ್ಲಿ ಸಾಕೊಡಿ. ಯಾಕೆಂದ್ರೆ ಮೊದಲಿತ್ತು ಬೆಳಗಿಂದ ಸಾಯಂಕಾಲದವರೆಗೂ ಜಮೀನಲ್ಲಿರುವಂತಹ ಅಭ್ಯಾಸ ರೈತರಿಗೆ ಇತ್ತು, ಈಗ ಹಾಗಿಲ್ಲ, ತೋಟ ಹೆಚ್ಚಾಗಿರೋದ್ರಿಂದ ಎರೆ ಗೊಬ್ಬರವನ್ನು ಸಾಮಾನ್ಯವಾಗಿ ನಾವು ಬಳಸ್ತಿರೋದು ಹೆಚ್ಚಿಗೆ ತೋಟದ ಬೆಳೆಗಳಿಗೆ. ಇಲ್ಲಿ ಎರೆ ಗೊಬ್ಬರಕ್ಕೆ ಇಷ್ಟಕ್ಕಿಂತ ಜಾಸ್ತಿ ಹಾಕಿದ್ರೆ ಅಡ್ವರ್ಸ್ ಎಫೆಕ್ಟ್ ಇಲ್ಲ. ಯಾಕೆ, ನಾವು ಯಾವುದೇ ಸಾವಯವ ಗೊಬ್ಬರವನ್ನು ಹಾಕುವ ಮುಖ್ಯ ಉದ್ದೇಶ ಮಣ್ಣಿನ ಆರೋಗ್ಯ ಸರಿ ಮಾಡೋದಕ್ಕೆ. ಇಲ್ಲಿ ಕ್ವಾಂಟಿಟಿ ಇಷ್ಟೊಂದು, ಎಷ್ಟಾದ್ರು ಪ್ರೊಡ್ಯೂಸ್ ಮಾಡಿ ಆ ಮಣ್ಣಿಗೆ ಹಾಕಿ, ನಿಮ್ಮ ಮಣ್ಣಿನ ಆರೋಗ್ಯ ಸರಿ ಇರುತ್ತೆ. ಇಲ್ಲಿ ಸ್ಪಷ್ಟವಾಗಿ ತಿಳ್ಕೊಳ್ಳಿ, ಮಣ್ಣಿನ ಫಲವತ್ತತೆ ಜಾಸ್ತಿ ಮಾಡಲ್ಲ. ತುಂಬಾ ಜನ ಕನ್ಫ್ಯೂಷನ್ ಮಾಡ್ಕೊಂಡಿದ್ರೆ, ಹೆಲ್ತ್ ಆಫ್ ದಿ ಸಾಯಿಲ್ ಬೇರೆ, ಫರ್ಟಿಲಿಟಿ ಆಫ್ ದಿ ಸಾಯಿಲ್ ಬೇರೆ. ಅಂದ್ರೆ ಇದನ್ನು ಎರೆಹೊಳೆ ಸಾಕೋದೇ ಮಣ್ಣಿನ ಒಂದು ಇದಕ್ಕೆ, ಮಣ್ಣಿನ ಆರೋಗ್ಯ ಸರಿ ಮಾಡಕ್ಕೆ. ಮಣ್ಣು ಆರೋಗ್ಯವಾಗಿದೆ ಅಂದ್ರೆ ಏನು ಅಂತ ಫಸ್ಟ್ ರೈತರು ಗೊತ್ತಾಗಬೇಕು. ಯಾವ ಮಣ್ಣಿನಲ್ಲಿ ಬೇಕಾದಷ್ಟು ನೀರನ್ನ ಹೀರ್ಕೊಂಡು ಮಿಕ್ಕಿದನ್ನ ಬಸಿಯತ್ತೆ ಆ ಮಣ್ಣು ಆರೋಗ್ಯವಾಗಿದೆ. ಯಾವ ಮಣ್ಣು ಪುಡಿಪುಡಿಯಾಗಿ ಗಾಳಿ ಚೆನ್ನಾಗಿ ಆಡತ್ತೆ ಅಲ್ಲಿ ಆ ಮಣ್ಣು ಚೆನ್ನಾಗಿದೆ ಅಂತ. ಎಲ್ಲಿ ಯಾವ ಮಣ್ಣಿನ ಮೇಲೆ ಪ್ರಕೃತಿದತ್ತವಾದ ವಸ್ತು ಗರಿನ ಏನಾದ್ರೂ ಬೇಗ ಕೊಳತು ಕಳತು ಮಣ್ಣೆ ಆಗತ್ತೆ ಅಂದ್ರೆ ಅಲ್ಲಿ ಜೈವಿಕ ಚಟುವಟಿಕೆ ಜಾಸ್ತಿ ಇದೆ ಅಂತ. ಇವು ಮೂರು ಲಕ್ಷಣ ಇದ್ದ ಮಣ್ಣು ಆರೋಗ್ಯಕರವಾದ ಮಣ್ಣು. ಅದಕ್ಕೆ ನೀವೇನು ಕೊಟ್ರು ಸಸ್ಯಗಳು ನೀಟಾಗಿ ತಗೊಳ್ತವೆ. ಇಲ್ಲಿ ನತ್ತಿಗ್ ಬಟ್ಟೆ ವೈರ್ ಇದ್ದಂಗೆ, ಅರ್ಥ ಆಯ್ತಾ? ಸೊ ನಾವೇನ್ ಮಾಡ್ಬೇಕು, ಮಣ್ಣಿನ ಆರೋಗ್ಯ ಸರಿ ಮಾಡಬೇಕು. ಮಣ್ಣಿನ ಆರೋಗ್ಯ ಸರಿ ಮಾಡಬೇಕಾದ್ರೆ ಪ್ರಕೃತಿದತ್ತವಾದ ಒಂದು ವಸ್ತುವನ್ನು, ಸಾವಯವ ವಸ್ತುವನ್ನು ಹಾಕಬೇಕು. ಇಲ್ಲಿ ಎರೆ ಗೊಬ್ಬರ ಮಾಡೋದು ಏನಕ್ಕೆ ಅಂದ್ರೆ, ನಿಮ್ಗೆ ಇನ್ವೆಸ್ಟ್ಮೆಂಟ್ ಲೆಕ್ಕ ತೊಗೊಂಡ್ರೆ ಒಂದು ಹಸು ತೊಗೊಳ್ತೀವಿ ಅಂದ್ರೆ 60-70 ಸಾವಿರ ಬೇಕು. ಡೈಲಿ ಕೆಲಸ ಮಾಡಿ ಹಾಲು ಉತ್ಪಾದನೆ ಆಗತ್ತೆ, ಇಲ್ಲ ಅಂತ ಹೇಳಲ್ಲ. ನೀವು ಹಸುಸಾಗಿ ಎರೆ ಗೊಬ್ಬರ ಮಾಡಿದ್ರೆ ಸಗಣಿ ತಲೆ ಬಿಸಿ ತಪ್ಪತ್ತೆ. ಇಲ್ಲ ಸಗಣಿ ಇಲ್ಲ ಅಂದ್ರೆ ಹಳ್ಳಿನಲ್ಲಿ ಹೋಗಿ ಒಂದು ಬಕೆಟ್ ಸಗಣಿ ತಂದು ಮಾಡಬಹುದು. ಹೆವಿ ಇನ್ವೆಸ್ಟ್ಮೆಂಟ್ ಅಲ್ಲ ಇಲ್ಲಿ. ಇದರ ಅಡ್ವಾಂಟೇಜ್ ಫಸ್ಟ್ ತಿಳ್ಕೊಳ್ಳೋಣ. ಮಣ್ಣಿನ ಆರೋಗ್ಯ ಸರಿ ಹೋಗುತ್ತೆ, ಪ್ರಮಾಣ ಬರುತ್ತೆ. ಈಗ ಇಟ್ಟು ಬಿಟ್ಟು ಮಾರೋದಕ್ಕಿಂತ ಮೊದಲು ನಮ್ಮ ತೋಟಕ್ಕೆ ನಮ್ಮ ಜಮೀನಿಗೆ ಹಾಕಬೇಕು ನಮ್ಮ ಲೆವೆಲ್ಗೆ ರೈತರಿರೋದ್ರಿಂದ ಒಂದು. ಎರಡನೇದಾಗಿ, ಈಗ ಮಾಡಿಬಿಟ್ಟೆ ಅನಿವಾರ್ಯ ಕಾರಣದಿಂದ ಒಂದೆರಡು ತಿಂಗಳು ನಾ ಎಲ್ಲ ಹೋಗಬೇಕು. ಹೌದು ಸರ್. ಹೌದಾ? ಈ ಜೀವಿಯನ್ನು ಸಾಕೋರು ಕೊಟ್ಟು ಹೋಗಿ ಮತ್ತೆ ಬಂದು ಶುರು ಮಾಡಬಹುದು. 21 ದಿವಸ ಮಾಮೂಲಿ ನನ್ನ ಪ್ರೊಸೀಜರ್ ಮಾಡಿ ಯಾವಾಗ ಬೇಕಾದ್ರೂ ನಿಲ್ಲಿಸ್ಬೋದು, ಯಾವಾಗ ಬೇಕಾದ್ರೂ ಶುರು ಮಾಡಬಹುದು. ಹೌದಾ? ಎರಡನೇದು, ಆ ತೊಟ್ಟಿ ಹಾಳಾಗಲ್ಲ, ಮತ್ತೆ ಜನರೇಟ್ ಮಾಡಬಹುದು, ಮತ್ತೆ ರೀಇನ್ವೆಸ್ಟ್ಮೆಂಟ್ ಇಲ್ಲ. ನಿಮಗೆ ಒಂದು ಸಲ ಮಾಡಬೇಕಾರೇನು, ಯಾವುದೇ ಉದ್ಯಮನೇ ಆಗಲಿ ಒಂದು ಕೃಷಿಗೆ ಮಾಡಿದ್ರೆ ಪೂರ್ಣವಾಗಿ ವಿಷಯವನ್ನು ತಿಳ್ಕೊಂಡು ಮಾಡಬೇಕು. ಸುಮ್ಮನೆ ನಮ್ಮಲ್ಲಿ ತುಂಬಾ ಜನ ನಿಲ್ಸಿರೋದು ಅದಕ್ಕೆ ದೊಡ್ಡ ಪ್ರಮಾಣದಲ್ಲಿ ಮಾಡಕ್ ಹೋಗೋದು, ಅದಕ್ಕೆ ಬೇಕಾದ ಸಾವಯವ ಗೊಬ್ಬರ ಸಿಗಲ್ಲ, ಸಗಣಿ ಸಿಗಲ್ಲ. ಸೊ ಆ ದೃಷ್ಟಿಯಿಂದ ನಾನು ರೈತರಿಗೆ ಹೇಳೋದಿಷ್ಟೇ, ಸಣ್ಣ ಪ್ರಮಾಣದಲ್ಲಿ ಮಾಡಿ. ಸೊ ಮಾಡಿದ ಮೇಲೆ ನಿಮಗೆ ಅನುಭವ ಬರುತ್ತೆ, ಅನುಭವದಿಂದ ಜ್ಞಾನ ಬರುತ್ತೆ, ಜ್ಞಾನದಿಂದ ನಿಮಗೆ ಏನ್ ಮಾಡಿದ್ರೆ ಸರಿ ಆಗತ್ತೆ, ಹೇಗೆ ಮಾಡಬೇಕು ಅಂತ ನೀವೇ ವಿಜ್ಞಾನಿಗಳಾಗ್ತೀರಿ. ಸೊ ಆರಂಭದ ಹಂತದಲ್ಲಿ ಮಾಡ್ತಕ್ಕಂಥವ್ರಿಗೆ ಈ ಹುಳಗಳು ಅಂದ್ರೆ ಈ ಎರೆಹುಳು ಎಲ್ಲಿ ಸಿಗಬಹುದು ಅಂತ ಹೇಳಿ ಸರ್. ನನ್ನ ಮೊದಲನೇದಾಗಿ ಯಾರೇ ಎರೆಹುಳ ಸಾಕ್ತೀನಿ ಅಂತ ಶಿವಮೊಗ್ಗ ಜಿಲ್ಲೆಯವರಾಗ್ಲಿ ಯಾರೇ ಆಗ್ಲಿ ಮೊದಲು ನನಗೆ ದೂರವಾಣಿ ಕಡೆ ಮಾಡಿ. ನಾನು ನನ್ನ ಯಾಕೆಂದ್ರೆ ನಾವು ಸರ್ವಿಸ್ ಕೊಡೋದಕ್ಕಿರೋದ್ರಿಂದ ಪೂರ್ಣವಾಗಿ ಫಸ್ಟ್ ಟೆಕ್ನಾಲಜಿ ತಿಳ್ಕೊಳ್ಳೋಣ, ಎರೆಹುಳವನ್ನ ಕೊಡಿಸೋಣ. ಇಲ್ಲಿ ಎರಡು ಪಾಪ ಪುಣ್ಯ ಪ್ರಜ್ಞೆನೂ ಇರಬೇಕು. ಯಾವುದೋ ಹುಚ್ಚಿಗೆ ತಂದ್ರೆ ಒಂದು ಕೆಜಿ ಹುಳ ಅಂದ್ರೆ 1200-1300 ಹುಳ ಬಂತು ಅಂದ್ರೆ ನಾವೇನಾದ್ರು ಮಾಡಿದ್ರೆ ಅಷ್ಟೇ ಜೀವಿ ಕೊಂದದ್ದು ಆಗತ್ತೆ. ಸೊ ಎರಡು ಜ್ಞಾನ ಇರಬೇಕು, ಒಂದು ಮಾಡಬೇಕಾದ್ರೆ ಪೂರ್ಣವಾಗಿ ತಿಳ್ಕೋಬೇಕು, ನಂತರ ಮಾಡೋಕೆ ಒಂದು ಸಲ ಹದ ಸಿಕ್ತಂದ್ರೆ ನಿರಂತರವಾಗಿ ಅವನಿಗೆ ಬೇಕಾದ ಅವನ ತೋಟಕ್ಕೆ. ಈಗ ನಾನು ಹೇಳಿರೋದ್ರಲ್ಲಿ 2 ಎಕರೆ ಅಡಕೆ ತೋಟವನ್ನು ಮೇಂಟೈನ್ ಮಾಡಬಹುದು, 8 ಅಡಿ 4 ಅಡಿ 3 ಅಡಿದು ಮಾಡಿದ್ರೆ. ಯಾಕೆಂದ್ರೆ 90-110 ನಾವು ಒಂದು ಹಾರ್ವೆಸ್ಟ್ ಮಾಡ್ತೀವಿ, ಕಮ್ಮಿ ಅಂದ್ರೆ 4-5 ಕ್ವಿಂಟಲ್ ತೆಗಿತೀವಿ. ಹೌದು ಸರ್. ಹೌದಾ? ಸೊ ನಾವು ವರ್ಷಕ್ಕೆ 4-5 ಸಲ ತೆಗಿತೀವಿ. ಸೊ 20 ಕ್ವಿಂಟಲ್ ಆಯ್ತು, 20 ಕ್ವಿಂಟಲ್ ನಾವು ಒಂದು ಸಲ ತೋಟಕ್ಕೆ ಹಾಕಿಕ್ಕೆ ಸಾಕು, 540-570 ಅಡಿಕೆ ಗಿಡ ಬರುತ್ತೆ. ಸೊ ನಾವು 5 ಕೆಜಿ ಹಂಗೆ ಹಾಕೊಂಡ್ರು ಸಾಕಾಗತ್ತೆ. ಸೊ ಹಾಗಾಗಿ ಇಲ್ಲಿ ಎಷ್ಟು ಮತ್ತೆ ಮಾಡಬೇಕಾದ್ರೆ ತುಂಬಾ ದೊಡ್ಡ ಪ್ರಮಾಣದಲ್ಲಿ ಮಾಡೋದು ಬೇಡ, ಫಸ್ಟ್ ಸಣ್ಣ ಪ್ರಮಾಣದಲ್ಲಿ ಮಾಡಿ ಅದ್ರ ಮೇಲೆ ಬಂದಾಗ ನಮ್ಮ ಜಮೀನಿಗೆ ಆಗುವಷ್ಟಾಗಿ ನೆಕ್ಸ್ಟ್ ನಾವು ಘಟಕವನ್ನು ಮಾಡಿ ಕಮರ್ಷಿಯಲ್ ಆಗಿ ಮಾರಾಟ ಮಾಡೋದು ಇದು ಒಳ್ಳೇದು ಅಂತ ನನ್ನ ಭಾವನೆ. ಅವಾಗಲೇ ತಾವು ಹೇಳ್ತಿದ್ರೆ ರೈತರು ತಮ್ಮ ಜಮೀನಿನಲ್ಲಿ ಇದನ್ನು ಮಾಡಬಾರದು, ಅದನ್ನ ಸಪರೇಟ್ ಅಂತ ಹೇಳಿದ್ರೆ ಏನಕ್ಕೋಸ್ಕರ ಅಂತ ಹೇಳಿದ್ರೆ ಸರ್? ನೋಡಿ, ಹಳ್ಳಿ ನೀ ತೋಟದಲ್ಲಿ ಸಾಮಾನ್ಯವಾಗಿ ಹಕ್ಕಿಗಳು ಕಟ ಜಾಸ್ತಿ, ನಾವು 24 ಗಂಟೆ ಅಲ್ಲಿ ಇರಲ್ಲ, ಒಂದು ಇರುವೆ ಗೆದ್ದು ಕಟ ಜಾಸ್ತಿ. ಈಗ ಬೇಸಿಗೆ ಬಂದಾಗ ತೋಟಕ್ಕೆ ನೀರು ಹಾಯ್ಸಕ್ಕೆ ಇರಲ್ಲ. ಸೊ ಅಲ್ಲಿ ಅವಾಗ ಸಾಮಾನ್ಯವಾಗಿ ಕೆಂಜಿರುವೆ ಅಂತ ಬರುತ್ತೆ ತೋಟದಲ್ಲಿ ಎಲ್ಲ ಕಡೆನೂ ಇರುತ್ತೆ. ಸೊ ಅದು ಬಹಳ ಬೇಗ ಅಟ್ಯಾಕ್ ಆಗತ್ತೆ, ಒಂದು. ಎರಡನೇದು ಆಗಿದ್ರೆ ಕೇರ್ ತೊಗೊಳೋದು ನಾವು ನೋಡಲ್ಲ, ಮನೆ ಹಿತ್ತಲಾದ್ರೆ ಅಟ್ಲೀಸ್ಟ್ ನಾವಿಲ್ಲ ಅಂದ್ರೆ ನಮ್ಮ ಮನೆಯವ್ರಿಗೆ ಹೇಳಿರ್ಬೋದು ಸ್ವಲ್ಪ ನೋಡ್ತಾ ಇರುವಂತ. ಸೊ ಕೇರ್ ಈಸಿ, ಮತ್ತೆ ನೀರ್ ಮಾಯಿಶ್ಚರ್ ಕಮ್ಮಿ ಆದ್ರೆ ನಾವು ಇಮ್ಮಿಡಿಯೇಟ್ ಅಲ್ಲೇ ಇರ್ತೀವಿ, ಒಂದ್ ಬಕೆಟ್ ನೀರನ್ನ ಹಾಕ್ಬಿಡ್ಬೋದು. ಸೊ ತೋಟದಲ್ಲಿ ಅದನ್ನ ಬೆಳಗ್ಗೆ ನೋಡ್ಕೊಂಡ್ಬರ್ತೀವಿ, ಸಾಯಂಕಾಲ ಡ್ರೈ ಆದ್ರೆ ಮಾರನೇ ದಿವಸದವರೆಗೂ ನಾವು ಹೋಗಲ್ಲ. ಸೊ ಹಾಗಾಗಿ ಮನೆ ಹಿತ್ತಲು ಸೂಕ್ತ. ದೊಡ್ಡ ಪ್ರಮಾಣದಲ್ಲಿ ಮಾಡೋದಾದ್ರೆ ಅದಕ್ಕೆ ತಂದೆ ಆದ ಮಾಡಿ ಅಲ್ಲೇ ಒಬ್ಬರನ್ನ ಯಾರನ್ನ ನೇಮಿಸಿ ಅಲ್ಲಿ ಮಾಡೋದು ಅನುಕೂಲ. ಈ ಒಂದು ಎರೆಹುಳ ಸಾಕಾಣಿಕೆ ಮಾಡೋದ್ರಲ್ಲಿ ಮುಂಜಾಗ್ರತಾ ಕ್ರಮಗಳನ್ನ ಏನೇನು ವಹಿಸಬೇಕು, ಯಾವ ರೀತಿ ನಿರ್ವಹಿಸಬೇಕು ರೈತರು, ಅದರದ್ದು ಒಂದು ಮೇಂಟೆನೆನ್ಸ್ ಬಗ್ಗೆ ಏನ್ ಹೇಳ್ತೀರಿ ಸರ್? ಮೊದಲನೇದಾಗಿ ಇನ್ವೆಸ್ಟ್ ಮಾಡ್ಬೇಕಾದ್ರೆ ಮೊದಲನೇದು ಯೋಚನೆ ಮಾಡಬೇಕು, 15-20 ಸಾವಿರ ರೂಪಾಯಿ ಒಳಗಡೆ ಆ ಪ್ರಾಜೆಕ್ಟ್ ಬಗ್ಗೆ ಇರಬೇಕು. ಒಂದು ಯಾವುದು ಚಪ್ರನೂ ಸೇರಿ ಹುಳನೂ ಸೇರಿ. ಎರಡನೇದು ಮಾಡುವ ಆಸಕ್ತಿಯನ್ನ ಕಳ್ಕೋಬಾರ್ದು, ಮಾಡೋದಕ್ಕಿಂತ ಮೊದಲು ಪೂರ್ಣವಾಗಿ ವಿಷಯವನ್ನ ತಿಳ್ಕೊಂಡು ಮಾಡಬೇಕು. ಮೂರನೇದು ಏನೇ ಮಾಡಿದ್ರು ಜನ ಆಡ್ಕೊಂತಾರೆ, ನೀವು ಎರೆಹುಳ ಮಾಡಿದ್ರೆ ಇದೊಂದು ಬಾಕಿ ಇತ್ತು ಅಂತಾರೆ. ಯಾವುದೇ ಕಾರಣಕ್ಕೂ ಆ ಸ್ಪಿರಿಟನ್ನ ಕಳ್ಕೋಬಾರ್ದು. ನಾನು ನನ್ನ ಮಣ್ಣಿನ ಆರೋಗ್ಯ ಸರಿಯಾಗೋಕ್ಕೋಸ್ಕರ ನಾನು ಮಾಡ್ತಾ ಇದ್ದೀನಿ, ನಾನು ಏನಾದರೂ ಫಸ್ಟ್ ಫೇಲ್ಯೂರ್ ಆದ ಪರವಲ್ಲ, ಮಾಡೇ ಮಾಡ್ತೀನಿ ಅನ್ನೋ ಭಾವನೆ ಇರಬೇಕು. ನಾಲ್ಕನೇದಾಗಿ ನಾನೊಬ್ಬನೇ ಮಾಡಬಾರ್ದು, ನಾನು ಮಾಡಿದ ಶುರು ಮಾಡಿದಂಥ ನನ್ನಂಥ 4 ಜನ ಕೈಲಿ ಮಾಡಿಸ್ಬೇಕು. ಮಾಡಿಸ್ದಾಗ ಇದು ಸಕ್ಸಸ್ ಆಗತ್ತೆ ಹೊರತು, ಟೆಕ್ನಾಲಜಿ ಯಾವಾಗಲೂ ವಿಜ್ಞಾನಿಗಳಿಂದ ನಾವು ಎಷ್ಟೇ ಹೇಳಿದ್ರು ಅಥವಾ ಅಧಿಕಾರಿ ಹೇಳಿದ್ರು ಅದಕ್ಕೆ ಎಫೆಕ್ಟ್ ಕಮ್ಮಿ. ಒಬ್ಬ ರೈತ ರೈತನ ಹೇಳಿದಾಗ ಎಫೆಕ್ಟ್ ಜಾಸ್ತಿ. ಸೊ ಹಾಗೆ ರೈತರು ಯಾರೇ, ಈಗ ಹುಡುಗರು ತುಂಬ ಜನ ಇದ್ದಾರೆ, ತುಂಬ ಹೊಸದಾಗಿ ಅಗ್ರಿಕಲ್ಚರ್ ಫೀಲ್ಡ್ ತುಂಬ ಜನ ವಿದ್ಯಾವಂತರುಗಳೆಲ್ಲರೂ ಎಂಟರ್ ಆಗ್ತಿದ್ದಾರೆ. ಸೊ ಅವರು ಇದನ್ನು ಮಾಡಿ ಎರಡು ಥರ ಕಮರ್ಷಿಯಲ್ ಆಗೂ ಮಾಡ್ಬೋದು, ಎರಡನೇದಾಗಿ ಅವರ ಜಮೀನ ಆರೋಗ್ಯ ದೃಷ್ಟಿಯಿಂದನೂ ಮಾಡ್ಬೋದು. ಸೊ ಇಷ್ಟು ಜವಾಬ್ದಾರಿ ಇದ್ರೆ ಸಾಕು. ಜೊತೆಗೆ ಸರ್, ಈ ಒಂದು ಎರೆಹುಳ ಮಾಡೋದಕ್ಕೆ ಸಮಯ ಯಾವ್ದಿರಬೇಕು, ಯಾವ ತಿಂಗಳಿಂದ ಪ್ರಾರಂಭ ಮಾಡಿದ್ರೆ ಯಾವ ರೀತಿ ಬರುತ್ತೆ ಅನ್ನೋದ್ರ ಬಗ್ಗೆ? ಇಲ್ಲಿ ಸಾಮಾನ್ಯವಾಗಿ ಹೆಚ್ಚಿಗೆ ಏನು ಏಪ್ರಿಲ್ ಮೇ ಬಿಸಿಲಿದೆಯಲ್ಲ ಅದಾದ ಕಳೆದ ನಂತರ ಇದೆ. ಯಾಕೆಂದ್ರೆ ನಾವಿಲ್ಲಿ ಹೆಚ್ಚಿಗೆ ನೀರು ಬರದೇ ಇರೋಂಗೆ ಚಪ್ರ ಹಾಕಿರ್ತೀವಿ. ಸೊ ಅದರ ಎಫೆಕ್ಟ್ ಏನು ಇರೋದಿಲ್ಲ. ನಾವು ನೀರನ್ನ ಕೊಟ್ಟು ಪಿ ಎಚ್ ನ ಮೇಂಟೈನ್ ಮಾಡ್ತಾ ಇರ್ತೀವಿ. ಸೊ ಹಾಗಾಗಿ ತುಂಬ ಇಲ್ಲ. ಬಟ್ ನೀವು ಹೇಳಿದ್ದಂಗೆ ಹೆಚ್ಚಿಗೆ ಬಿಸಿಲಿರೋ ಟೈಮಲ್ಲಿ ಶುರು ಮಾಡಿದ್ರೆ ಅದು ಒಳ್ಳೇದು ಅಷ್ಟೇ. ಇದಕ್ಕೆ ಯಾಕಂದ್ರೆ ನಾವು 24 ಶುರು ಮಾಡಿದ್ರೆ ವರ್ಷ ಇಡೀ ಮಾಡ್ತಿರ್ತೀವಿ, ನಿಲ್ಸೋದೇ ಇಲ್ಲ. 21 ದಿವಸ 20 ದಿವಸ ಕಂಟಿನ್ಯೂಸ್ ಲೈಫ್ ಮಾಡದೇ ಹೇಳ್ತೀವಿ. ಸೊ ಅದಕ್ಕೂ ಅದು ಕಾಂಪನ್ಸೇಟಿಂಗ್ ಎಬಿಲಿಟಿ ಅಂತ ಕರೀತಾರೆ. ಪ್ರತಿ ಹುಳಗೂ ಪ್ರತಿ ಜೀವಿಗೂ ಕಾಂಪನ್ಸೇಟಿಂಗ್ ಎಬಿಲಿಟಿ ಇದ್ದೇ ಇರತ್ತೆ. ಅಂದ್ರೆ ವಾತಾವರಣಕ್ಕೆ ಸರಿದೂಗಿಸಿಕೊಳ್ಳುವ ಸಾಮರ್ಥ್ಯ. ಈಗ ನಾವು ಬಿಟ್ಟಾಗ ಅದಕ್ಕೆ ಆಟೋಮೆಟಿಕ್ ಇಮ್ಯುನಿಟಿ ಬರುತ್ತೆ. ಸೊ ಹಾಗಾಗಿ ಅದ್ರ ಬಗ್ಗೆ ತುಂಬಾ ಗೊಂದಲ ಮಾಡ್ಕೊಳ್ಳೋದು ಅವಶ್ಯಕತೆ. ಜೊತೆಗೆ ಸರ್, ಈ ಒಂದು ಇದನ್ನ ಹೊಸದಾಗಿ ಪ್ರಾರಂಭ ಮಾಡ್ತಿರೋರಿಗೆ ಈ ತರಬೇತಿ ಅನ್ನೋದಾದ್ರೆ ಎಲ್ಲಿ ಸಿಗಬಹುದು, ಯಾವ ರೀತಿ ತರಬೇತಿ ತಗೋಬೇಕು ಅಂತ? ತರಬೇತಿ ಅಂದ್ರೆ 30 ಜನ ನೀವೇ ಸೇರಿ ನನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನಾನೇ ಬಂದು ಅಲ್ಲಿ ತರಬೇತಿ ಕೊಡ್ತೀನಿ. ನಿಮ್ಮ ಹಳ್ಳಿನಲ್ಲೇ ರೈತರುಗಳನ್ನೆಲ್ಲ ಸೇರಿಸಿ ಬನ್ನಿ ಮಾತಾಡಿದ್ರೆ ಮಾಡಿಸ್ಬೋದು. ಇಲ್ಲ ನೀವೇ ಬರ್ತೀನಿ, ಜಿಲ್ಲಾ ಕೃಷಿ ತರಬೇತಿಗೆ ಒಂದು 15 ದಿವಸ ಮೊದಲೇ ಹೇಳಿದ್ರೆ ಊಟ ತಿಂಡಿ ಕೊಟ್ಟು ಹೋಗೋ ಬರೋ ಬಸ್ ಚಾರ್ಜ್ ಕೊಟ್ಟು ನಾವೇ 1 ದಿವಸ ತರಬೇತಿನೂ ಕೊಡ್ತೀವಿ. ಸರ್, ತಮ್ಮನ್ನು ಒಂದು ಭೇಟಿ ಆಗಬೇಕು ಅಂತಂದ್ರೆ ನಮ್ಮ ರೈತರು ತಮ್ಮ ಒಂದು ದೂರವಾಣಿ ಸಂಖ್ಯೆಗಳನ್ನು ಕೇಳ್ತಾರೆ ಸರ್? ಸೊ ಮೊದಲನೇದಾಗಿ ನನ್ನ ಹೆಸರು ಎನ್ ಜಿ ರಘುನಾಥ್ ಅಂತ, ಕೃಷಿ ಅಧಿಕಾರಿ, ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ, ಹಳ್ಳಿಕೆರೆ, ಭದ್ರಾವತಿ. ನನ್ನ ದೂರವಾಣಿ ಸಂಖ್ಯೆ 8618244694. ಈ ಒಂದು ಸಂಖ್ಯೆಗೆ ಯಾವಾಗ ಬೇಕಾದ್ರೂ ಫೋನ್ ಮಾಡಬಹುದು ಅಂತೀರಾ ಸರ್? ಬೆಳಗ್ಗೆ 6 ಗಂಟೆಯಿಂದ 10 ಗಂಟೆವರೆಗೂ ಫೋನ್ ಮಾಡಬಹುದು. ಕೇಳಿದ್ರೆ ರೈತರ ತಮಗೆ ಈ ಒಂದು ತರಬೇತಿ ಅಗತ್ಯ ಇದ್ರೆ ಸರ್ಗೆ ಡೈರೆಕ್ಟ್ ಆಗಿ ಫೋನ್ ಮಾಡಿ ತಾವು ಈ ಒಂದು ಲಾಭವನ್ನು ಪಡ್ಕೋಬಹುದು ಅಂತ ಹೇಳ್ತಾ, ಸರ್ ಇದುವರೆಗೂ ತಾವು ಎರೆಹುಳು ಕೃಷಿ ಇದ್ರ ಬಗ್ಗೆ ಹೆಚ್ಚಿನ ಒಂದು ತಾಂತ್ರಿಕತೆಯಾಗಿ ಮಾತಾಡಿದ್ರಿ, ತಾವು ಈ ಒಂದು ಮಾಹಿತಿಯನ್ನು ನೀಡಿದಕ್ಕೆ ತಮಗೆ ಆಕಾಶವಾಣಿ ಪರವಾಗಿ ಧನ್ಯವಾದಗಳು. ನಮಸ್ಕಾರ ಸರ್. ನಮಸ್ತೆ. ಇದುವರೆಗೆ ಎರೆಹುಳು ಸಾಕಾಣಿಕೆ ಈ ಕುರಿತು ಭದ್ರಾವತಿಯ ಹಳ್ಳಿಕೆರೆಯ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದ ಕೃಷಿ ಅಧಿಕಾರಿಗಳಾದ ಎನ್ಜಿ ರಘುನಾಥ್ ಅವರೊಡನೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಹೆಚ್ಎಂ ಮಹೇಶ್. ಇನ್ನು ಮುಂದೆ ಕೇಳೋಣ ಪರಿಸರ ಗೀತೆ.

ಕಿಸಾನ್ ವಾಣಿ ಕಾರ್ಯಕ್ರಮ ಇದುವರೆಗೆ ಪ್ರಸಾರವಾಯಿತು.